ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಕುರಿತ ಕಾರ್ಯಾಗಾರದ ಆಯ್ದ ಅಂತಿಮ ಭಾಗವನ್ನು ಕೇಳೋಣ. ಈಗ ಕೇಳೋಣ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಧುಸೂದನ್ ಅವರ ವಿಚಾರಗಳನ್ನ. ಕಮ್ಯುನಿಟಿ ಅವಾರ್ಡ್ಗೆ ಉತ್ತೇಜನ ಮಾಡಕ್ಕೆ 10 ಲಕ್ಷ ಕೊಡ್ತಾರೆ. ಊರು ಇನ್ವಾಲ್ವ್ ಆಗಿದ್ರೆ 10 ಲಕ್ಷ ಕೊಡ್ತಾರೆ, ಅಥವಾ ಒಂದು ಸಮುದಾಯ ಇನ್ವಾಲ್ವ್ ಆಗಿದ್ರೆ 10 ಲಕ್ಷ ಕೊಡ್ತಾರೆ. ಪ್ರೆಸಿಡೆಂಟ್ ಕೈಯಿಂದ ಅವಾರ್ಡ್ ಕೊಟ್ಟು ಮತ್ತೆ ದುಡ್ಡು ಕೂಡ ಕೊಡ್ತಾರೆ ಅಲ್ಲೇ. ಇವಾಗ ತಳಿ ಅಭಿವೃದ್ಧಿ ಪಡಿಸಿರ್ತಾರೆ, ಅದು ನಿಮಗೆ 15 ವರ್ಷ 18 ವರ್ಷ ಅನ್ನೋದು ನಿಮಗೆ ಒಡೆತನ. ಮತ್ತೆ ಸಸ್ಯ ತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಯಾರು ದೇಶದಲ್ಲಿ ಜಾಸ್ತಿ ಸಸ್ಯ ತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೋ, ಅದು ಸಸ್ಯ ತಳಿ ಸಂರಕ್ಷಣೆಯಲ್ಲಿ ನಿರತವಾಗಿ ಇನ್ವಾಲ್ವ್ ಆಗಿರ್ತಾರೋ, ಉತ್ತೇಜನ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಅವಾರ್ಡ್ ಅಂತ ಕೊಟ್ಬಿಟ್ಟು ಅದಕ್ಕೆ ಅವರಿಗೆ 1.5 ಲಕ್ಷ ಬಹುಮಾನ ಕೊಡ್ತಾರೆ. ಆ ತರ 8 ಜನ ರೈತರಿಗೆ ಒಂದೊಂದ್ಸರಿ ಇಡೀ ದೇಶದಲ್ಲಿ ಹುಡುಕಿ ಪ್ರಶಸ್ತಿ ಸನ್ಮಾನ ಮತ್ತೆ ಉತ್ತೇಜನ ಮಾಡ್ತಾರೆ. ಸಸ್ಯ ತಳಿ ನೋಂದಣಿ ಮಾಡೋದಕ್ಕೆ ಯಾವ್ಯಾವ ರೀತಿಯ ಪರೀಕ್ಷೆಗಳನ್ನ ಮಾಡ್ತಾರೆ? ಮೊದಲನೇದು, ನೀವು ಯಾವುದೋ ಒಂದು ಗುಣಲಕ್ಷಣ ಅಭಿವೃದ್ಧಿ ಪಡಿಸಿರ್ತೀರ, ಆ ಗುಣಲಕ್ಷಣ ಅನ್ನೋದು ಯಾರು ಕೂಡ ಮುಂಚೆ ಅದನ್ನ ಅಭಿವೃದ್ಧಿ ಪಡಿಸಿರಬಾರ್ದು ಅಥವಾ ನೋಂದಣಿ ಮಾಡಿಸಿರಬಾರ್ದು, ಅದು ಹೊಸತನವಾಗಿರ್ಬೇಕು. ಮತ್ತೆ ಬೇರೆಯವರು ಅಭಿವೃದ್ಧಿ ಪಡಿಸಿರ್ತಾರಲ್ಲ ಆ ಗುಣಲಕ್ಷಣ, ಅದಕ್ಕಿಂತ ಭಿನ್ನವಾಗಿರ್ಬೇಕು. ಮತ್ತೆ ನೀವೇನು ಅಭಿವೃದ್ಧಿ ಪಡಿಸಿರುವಂತ ಲಕ್ಷಣಗಳು ತಳಿ ಅಂದಾಗ ಗಿಡಗಳ ಸಮೂಹ, ಆ ಎಲ್ಲಾ ಗಿಡಗಳ ಸಮೂಹದಲ್ಲೂ ಕೂಡ ನೀವು ತಳಿ ಅಭಿವೃದ್ಧಿ ಪಡಿಸಿರುವಂತ ಗುಣಲಕ್ಷಣಗಳು ಸಮಾನವಾಗಿ ಇರಬೇಕು. ಒಂದು ಗಿಡದಲ್ಲಿ ಜಾಸ್ತಿ ಇರುತ್ತೆ, ಇನ್ನೊಂದು ಗಿಡದಲ್ಲಿ ಆ ಲಕ್ಷಣ ಕಡಿಮೆ ಇರುತ್ತೆ, ಹಂಗಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಎಲ್ಲಾ ಗಿಡಗಳಲ್ಲೂ ಕೂಡ ಒಂದ್ ತಳಿ ಅಂದ ಮೇಲೆ ಎಲ್ಲಾ ಒಂದೇ ರೀತಿಯ ಸಸ್ಯಗಳ ಸಮೂಹ, ಯಾವ್ದು ನೀವು ಅಭಿವೃದ್ಧಿ ಪಡಿಸಿರ್ತೀರೋ ಗುಣಲಕ್ಷಣ, ಆ ಗುಣಲಕ್ಷಣ ಎಲ್ಲಾದ್ರಲ್ಲಿ ಇರಬೇಕು. ಇವಾಗ ರೋಗ ನಿರೋಧಕ ಶಕ್ತಿ ಎಲ್ಲಾ ಗಿಡದಲ್ಲೂ ಇರಬೇಕು ನೀವು ಹೇಳುವಂತ ಹೊಸ ತಳಿಯಲ್ಲಿ. ಮತ್ತೆ ದೃಢತೆ ಅಥವಾ ಸ್ಥಿರತೆ. ಸ್ಥಿರತೆ ಅಂತ ಅಂದ್ರೆ ಅಭಿವೃದ್ಧಿ ಪಡಿಸಿರುವಂತ ಗುಣಲಕ್ಷಣ ತಳಿಯಿಂದ ಬಂದಿರುವಂತ ಬೀಜಗಳು ಇನ್ನೊಂದು ವರ್ಷ ಬೆಳೆದಾಗ ಅಥವಾ ಇನ್ನೊಂದು ಕಾಲದಲ್ಲಿ ಬೆಳೆದಾಗ ಸೊ ಅದೇ ಗುಣಲಕ್ಷಣಗಳು ಎಲ್ಲಾ ಗಿಡಗಳಲ್ಲಿ ಇರಬೇಕು. ಈ ವರ್ಷ ಬೆಳೆದಿರ್ತೀರಾ, ಈ ವರ್ಷದಲ್ಲಿ ಆ ಗುಣಲಕ್ಷಣ ಇರ್ತವೆ, ಮುಂದಿನ ವರ್ಷಕ್ಕೆ ಹೋದಾಗ ಗುಣಲಕ್ಷಣ ಕಡಿಮೆ ಆಗಿರ್ತವೆ ಅಥವಾ ಗುಣಲಕ್ಷಣಗಳೇ ಹೊರಟೋಗಿರ್ತವೆ. ಹಂಗಿದ್ದಾಗ ಆ ತಳಿಗಳನ್ನ ನೋಂದಣಿ ಮಾಡಲ್ಲ. ನೋಂದಣಿ ಅನ್ನೋದು ಯಾವ ನಿಮ್ಮ ಗುಣಲಕ್ಷಣ ಹೊಸತನವಾಗಿರ್ಬೇಕು, ಯಾರು ಕೂಡ ಮಾಡಿರಬಾರ್ದು. ಮತ್ತೆ ಆ ಹೊಸತನ ಅನ್ನೋದು ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಮತ್ತೆ ಗುಣಲಕ್ಷಣ ಎಲ್ಲಾ ಗಿಡಗಳಲ್ಲಿ ಇರಬೇಕು. ಮತ್ತೆ ಅದು ಮುಂದಿನ ತಳಿ ಅದರಿಂದ ಬಂದಿರುವಂತ ಬೀಜ ಅಥವಾ ಗಿಡಗಳಲ್ಲಿ ಕೂಡ ಅಷ್ಟೇ ಮಟ್ಟಿಗೆ ಗುಣಲಕ್ಷಣಗಳು ಇರಬೇಕು. ಇವು ಇಂಪಾರ್ಟೆಂಟ್. ರೈತರ ತಳಿಗಳಾಗ್ಲಿ ಅಥವಾ ತಳಿ ಸಂವರ್ಧಕರು ಪ್ರೈವೇಟ್ ಕಂಪನಿ ಆಗ್ಲಿ ಗವರ್ಮೆಂಟ್ ಅವರಾಗ್ಲಿ ಯಾರೇ ಅಭಿವೃದ್ಧಿ ಪಡಿಸಿರ್ಲಿ, ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಈ 4 ಗುಣಲಕ್ಷಣಗಳು ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋದೇ ಇಲ್ಲ. ಸೊ ಹೊಸತನ ಈ ರೀತಿ ಭಿನ್ನತೆ ನೋಡಿ, ಇಲ್ಲಿ ಕೆಂಪು ಕಾಂಡ ಇರುತ್ತೆ, ಇಲ್ಲಿ ಹಸಿರು ಕಾಂಡ ಇರುತ್ತೆ, ಈ ರೀತಿ ಭಿನ್ನತೆ ಇರಬೇಕು. ಜೋಡಕ್ಕೆ ಏನಾಗುತ್ತೆ, ಪೈರಿದ್ದಾಗ ಏನಾಗುತ್ತೆ, ಶೂಟ್ ಫ್ಲೈ ಅಂತ ಕರೀತಾರೆ, ನೊಣ ಅಂತ ಅಂತ ಕರೀತಾರೆ. ಅದೇನ್ ಮಾಡುತ್ತೆ, ಬಂದು ಕಾಂಡನ ಕೊರಿತದೆ. ಈ ತರ ಕೆಂಪು ಕಾಂಡ ಅಂತ ಇರುವಂತದ್ರಲ್ಲಿ ಅದಕ್ಕೆ ಔಷಧಿ ಗುಣ ಇರುತ್ತೆ, ಆ ನೊಣನ ಸಾಯಿಸುವಂತ ಶಕ್ತಿ ಇರುತ್ತೆ ಈ ಕೆಂಪು ಕಾಂಡ ಇರುವಂತ ತಡಿಯಲ್ಲಿ. ಆದ್ರಿಂದ ಅದು ಒಂದು ಹೊಸತನ. ಮತ್ತೆ ಬ್ಯಾರೆ ಕೋಲಿಸ್ಕೊಂಡ್ರೆ ಈ ಹಸಿರು ಕಾಂಡ ಇರುವಂತ ಕೋಲಿಸಿದ್ರೆ ಭಿನ್ನವಾಗಿದೆ. ಅದೇ ರೀತಿ ತೆನೆಯಲ್ಲೂ ಕೂಡ ಭಿನ್ನತೆ ಇರಬೇಕು. ಅಂದ್ರೆ ನೀವು ಅಭಿವೃದ್ಧಿ ಪಡಿಸಿರುವಂತ ತಳಿಯಲ್ಲಿ ಭಿನ್ನತೆ ಇರಬೇಕು, ಅಥವಾ ಸಂರಕ್ಷಣೆ ಮಾಡಿರುವಂತ ತಳಿಯಲ್ಲಿ ಭಿನ್ನತೆ ಇರಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ. ಮತ್ತೆ ಆ ಭಿನ್ನತೆ ಏನು, ಬಿಳೆ ತರದ್ದು ಜೋಳದ ತೆನೆ ಇರುತ್ತೋ ಅವು ಎಲ್ಲಾ ಗಿಡಗಳಲ್ಲೂ ಕೂಡ ಇರಬೇಕು, ಅಥವಾ ಕೆಂಪು ಕಾಂಡ ಇರುತ್ತಲ್ಲ ಅದೆಲ್ಲಾ ಗಿಡಗಳಲ್ಲೂ ಇರಬೇಕು. ಪ್ರೈವೇಟ್ ಕಂಪನಿ ಅಥವಾ ಗೌರ್ಮೆಂಟ್ ಸೆಕ್ಟರ್ ತಳಿ ಸಂವರ್ಧಕರು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದಾಗ ಈ ರೀತಿ ಪರೀಕ್ಷೆಗಳನ್ನ ಸ್ಥಿರತೆ ಅನ್ನೋದನ್ನ ನಾನು ಪರೀಕ್ಷೆ ಮಾಡಬೇಕು ಅಂದ್ರೆ ಅದನ್ನ ಮುಂದಿನ ಪೀಳಿಗೆ ಸಸಿಗಳನ್ನು ಕೂಡ ನಾನು ಉತ್ಪಾದನೆ ಮಾಡಿ ಅದರಲ್ಲೂ ಕೂಡ ಇದೇ ರೀತಿಯ ಗುಣಲಕ್ಷಣಗಳು ಬರ್ತಾ ಇದಾವ ಹೆಂಗೆ ಅನ್ನೋದನ್ನ ನೋಡ್ಬೇಕು. ಅದನ್ನ ನೋಡಕ್ಕೆ ಏನ್ ಮಾಡ್ತಾರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಎರಡು ಕಾಲಘಟ್ಟಗಳಲ್ಲಿ ಬೆಳೀತಾರೆ. ಬೆಳೆದು ಈ ಗುಣಲಕ್ಷಣಗಳು ಯಾವ್ಯಾವು, ಹೊಸತನ, ಸ್ಥಿರತೆ ಮತ್ತೆ ಡಿಸ್ಟಿಂಕ್ಟ್ನೆಸ್ ಅಂತಾರೆ, ಏನು ಬೇರೆ ಗುಣಲಕ್ಷಣಗಳು ಸಮಾನತೆವಾಗಿ ಗುಣಲಕ್ಷಣಗಳು ಇರೋಂತದನ್ನ ಈ ಪರೀಕ್ಷೆಯನ್ನ ಎರಡು ಹೊಸ ಪ್ರದೇಶಗಳಲ್ಲಿ ಮತ್ತೆ ಬೇರೆ ಬೇರೆ ಬೆಳೆಯುವಂತ ಕಾಲಘಟ್ಟದಲ್ಲಿ ಬೆಳೆದು ಅದನ್ನ ಟೆಸ್ಟ್ ಮಾಡ್ತಾರೆ, ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರಲ್ಲಿ ಕರೆಕ್ಟ್ ಆಗಿ ಗುಣಲಕ್ಷಣಗಳು ಬಂದ್ರು ಅಂದ್ರೆ ನೀವು ನೋಂದಣಿ ಮಾಡಿಸೋಕೆ ಎಲಿಜಿಬಲ್ ಬರ್ತೀರಾ. ಕೆಲವೊಂದು ತಳಿಗಳನ್ನ ಆಲ್ರೆಡಿ ಅಭಿವೃದ್ಧಿಪಡಿಸಿಬಿಟ್ಟಿರ್ತಾರೆ ತಳಿ ಸಂವರ್ಧಕರು ಅಥವಾ ರೈತರು ಕೂಡ ಅಭಿವೃದ್ಧಿಪಡಿಸಿಬಿಟ್ಟಿರ್ತಾರೆ. ಆಲ್ರೆಡಿ ಅವು ಸಕ್ಸಸ್ಫುಲ್ ಆಗಿ ರೈತರ ಹತ್ರ ಬೆಳೀತಾ ಇರ್ತಾರೆ. ಸೊ ಅಂತವ್ರಿಗೆ ಯಾವುದೇ ರೀತಿಯ ಡಸ್ಟ್ ಟೆಸ್ಟ್ ಅಂತ ಕರೀತಾರೆ, ಡಿಸ್ಟಿಂಕ್ಟ್ನೆಸ್, ಯೂನಿಫಾರ್ಮಿಟಿ ಅಂಡ್ ಸ್ಟೆಬಿಲಿಟಿ ಅಂತ, ದೃಢತೆ, ಸಮಾನತೆ, ಭಿನ್ನವಾಗಿರುವಂತ ಪರೀಕ್ಷೆ. ಇವನ್ ಏನ್ ಮಾಡ್ಬೇಕಾ ಅಂತ ಏನಿಲ್ಲ, ಆಲ್ರೆಡಿ ಅವ್ರು ರೈತರು ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಅಥವಾ ಜನ ಬೆಳೀತಾ ಇದಾರೆ ಅಂದ್ಮೇಲೆ ಅದ್ರಲ್ಲಿ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಯಾವುದೇ ರೀತಿಯ ಡಸ್ಟ್ ಟೆಸ್ಟ್ ಅನ್ನೋದು ಪರೀಕ್ಷೆ ಮಾಡೋದು ಅನ್ನೋದು ಬೇಕಾಗಲ್ಲ. ನೀವು ಸಾಂಪ್ರದಾಯಿಕವಾಗಿ ಬೆಳಕಂ ಬಂದಿರ್ತಿರಲ್ಲ ರೈತರುಗಳು, ಸೊ ಆ ತಳಿಗಳನ್ನ ಒಂದು ಕಾಲಘಟ್ಟದಲ್ಲಿ ಅಥವಾ ಒಂದು ಬೆಳೆ ಕಾಲದಲ್ಲಿ ಪರೀಕ್ಷೆ ಮಾಡಿದ್ರೆ ಸಾಕು ಕೆಲವೊಂದು ತಳಿಗಳನ್ನ. ಸೊ ಅವನ್ನ ವೆರೈಟೀಸ್ ಆಫ್ ಕಾಮನ್ ನಾಲೆಡ್ಜ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ ತಳಿಗಳ ಬಗ್ಗೆ. ಬಟ್ ಅದು ಕನ್ಫರ್ಮೇಶನ್, ನೀವು ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸಕ್ ಹೋದಾಗ ಈ ಪರೀಕ್ಷೆಗಳು ಭಿನ್ನತೆ, ಹೊಸತನ ಮತ್ತೆ ಸಮಾನತೆ ಮತ್ತೆ ಸ್ಥಿರತೆವಾಗಿ ಗುಣಲಕ್ಷಣಗಳು ಇದೇವ ಅನ್ನೋದಕ್ಕೆ ಒಂದು ಕಾಲಘಟ್ಟದಲ್ಲಿ ಅಥವಾ ಒಂದು ಬೆಳೆ ಕಾಲದಲ್ಲಿ ಬೆಳೆದ್ರೆ ಸಾಕು. ಸೊ ಅದನ್ನ ನೋಡಕ್ಕೋಸ್ಕರ ಅಷ್ಟೇ ಅದನ್ನು ಯೂಸ್ ಮಾಡ್ತಾರೆ. ರೈತರು ಅಭಿವೃದ್ಧಿ ಪಡಿಸಿರುವಂತಹ ತಳಿಗಳು ಅವರಿಗೆ ಒಂದೇ ಕಾಲಘಟ್ಟದಲ್ಲಿ ಒಂದೇ ಬೆಳೆ ಕಾಲ ಸಾಕು, ಅವ್ರಿಗೆ ಜಾಸ್ತಿ ಟೆಸ್ಟ್ ಮಾಡಬೇಕು ಅನ್ನೋದು ಇರಲ್ಲ. ಒಂದು ಬೆಳೆ ಕಾಲದಲ್ಲಿ ನೋಡಿ ನಾನು ಅಭಿವೃದ್ಧಿ ಪಡಿಸಿರುವಂತ ಯಾವ್ಯಾವಪ್ಪ ಬೀಜ ತಾಂಡ ಕೊಟ್ರೆ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ಗಿಡದಲ್ಲಿ ಆ ಗುಣಲಕ್ಷಣ ಇದಾವೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಒಂದ್ ಕಾಲಘಟ್ಟದಲ್ಲಿ ಬೆಳೆ ಕಾಲದಲ್ಲಿ ಬೆಳೀತಾರೆ. ಬೆಳೆದ್ಬಿಟ್ಟು ಓಕೆ ನೀವೇನೇನು ಹೊಸತನ ಅಂತ ಹೇಳಿರ್ತಿರಲ್ಲ, ತಳಿ ಅಭಿವೃದ್ಧಿ ಪಡಿಸಿರ್ತಿರಲ್ಲ, ಅವನ್ನ ನೋಡ್ತಾರೆ ಅಷ್ಟೇ. ನಾಲ್ಕು ಟೆಸ್ಟ್ಗಳು, ಹೊಸತನ, ಭಿನ್ನತೆ, ಸಮಾನತೆ ಮತ್ತೆ ಸ್ಥಿರತೆ, ಅವನ್ನೆಲ್ಲ ನೋಡ್ತಾರೆ. ತಳಿ ನೋಂದಣಿ ಅಪ್ಲಿಕೇಶನ್ ಕೊಡಬೇಕು. ಆದ್ರೆ ನೀವು ಅಪ್ಲಿಕೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಅವರಿಗೂ ಕೂಡ ನೀವು ಹೇಳ್ಬೋದು. ಮತ್ತೆ ಇಲ್ಲ ಅಂದ್ರೆ ಈ ಕೆವಿಕೆ ವಿಜ್ಞಾನಿಗಳಿಗೂ ಕೂಡ ಹೇಳಿರೂ ಕೂಡ ಅವರೇ ಒಂದು ಅಪ್ಲಿಕೇಶನ್ ಬರೆದು ಹಾಕ್ತಾರೆ. ಸೊ ಅಪ್ಲಿಕೇಶನ್ ನಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿ ನೀವು ಯಾವ್ಯಾವ ತಳಿ ಗುಣಲಕ್ಷಣಗಳನ್ನ ಅಭಿವೃದ್ಧಿಪಡಿಸಿರ್ತೀರೋ ಅವನ್ನೆಲ್ಲ ಮೆನ್ಷನ್ ಮಾಡಿ ಅವರೇ ಅಲ್ಲಿಗೆ ಕಾಯ್ದೆ ಪ್ರಾಧಿಕಾರಕ್ಕೆ ಕಳಿಸ್ತಾರೆ. ರೈತರಿಗೆ ಯಾವುದೇ ರೀತಿಯ ಶುಲ್ಕ ಇರಲ್ಲ. ಆದರೆ ಪ್ರೈವೇಟ್ ಕಂಪನಿ ಮತ್ತೆ ಸರ್ಕಾರದಲ್ಲಿರುವಂತ ತಳಿ ಸಂವರ್ಧಕರಿಗೆ ಅಭಿವೃದ್ಧಿಪಡಿಸಿರುವಂತಹ ತಳಿಗಳಿಗೆ ಅರ್ಜಿ ಶುಲ್ಕ ಅನ್ನೋದು ಇರುತ್ತೆ. ರೈತರಿಗೆ ಯಾವುದೇ ರೀತಿಯ ಒಂದು ರೂಪಾಯಿ ಜೆರಾಕ್ಸ್ ತೆಗೆಯುವಂತ ಪೇಪರ್ಗೂ ಕೂಡ ನೀವು ಒಂದು ರೂಪಾಯಿ ಕೊಡಂಗಿಲ್ಲ. ನೀವು ಅಭಿವೃದ್ಧಿಪಡಿಸಿರುವಂತಹ ತಳಿಗಳು ಏನಾದರೂ ರಿಜಿಸ್ಟ್ರೇಷನ್ಗೆ ನೋಂದಣಿಗೆ ಆಯ್ಕೆ ಆಗಿದ್ದಾವೆ ಅಂದಾಗ ಅದು ಸಂರಕ್ಷಣೆ ತಳಿ ಉತ್ಪಾದನೆ ಮಾಡಿರ್ತಿರಲ್ಲ ಅದ್ರ 250 ಗ್ರಾಂ ಬೀಜನ ನೀವು ಪ್ರಾಧಿಕಾರಕ್ಕೆ ಕೊಡಬೇಕು ಸಂರಕ್ಷಣೆ ಮಾಡಕ್ಕೆ. ನೀವು ಸಂರಕ್ಷಣೆ ಮಾಡ್ತೀರಾ, ಅಕಸ್ಮಾತ್ ನಿಮ್ಮಿಂದ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ ತಳಿ ನಾಶ ಆಗೋಗ್ಬಿಡುತ್ತೆ. ಸೊ ಆದ್ರಿಂದ ಏನ್ ಮಾಡ್ತಾರೆ, ಸರ್ಕಾರ ಅದನ್ನ ಸಂರಕ್ಷಣೆ ಮಾಡ್ತದೆ. ಸೊ ಕೇಂದ್ರ ಸರ್ಕಾರ ಇವಾಗ ಕೇಂದ್ರ ಸರ್ಕಾರದಿಂದನೇ ಒಂದು ಸಂಸ್ಥೆ ಅನ್ನೋದು ಬೆಂಗಳೂರಿನ GKVKಯಲ್ಲಿ ಇದೆ. ರಿಜಿಸ್ಟ್ರೇಷನ್ ಆದಾಗ ಅದು ಸಂರಕ್ಷಣೆ ಮಾಡಿರುವಂತ ತಳಿ ಕೊಟ್ರೆ ಸೊ ಅಲ್ಲಿ GKVKಯಲ್ಲಿ ಅದನ್ನ ಕಾಪಾಡ್ತಾರೆ. ಆ ತಳಿನ ಯಾರು ಕೊಟ್ಟಿದ್ದೋ, ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅದಕ್ಕೆ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ ನಿಮಗೆ. ರಕ್ಷಣೆ ಮಾಡಿರೋ ಹಕ್ಕು ಕೂಡ ಇರುತ್ತೆ, ಅದ್ರ ಮೇಲೆ ಎಲ್ಲಾ ರೀತಿಯ ಹಕ್ಕುಗಳು ಸಿಗುತ್ತೆ. ಆ ಸರ್ಟಿಫಿಕೇಟ್ ಸಸ್ಯತಳಿ ನೋಂದಣಿ ರಿಜಿಸ್ಟ್ರೇಷನ್ ಕಚೇರಿ ದೇಶದ ವಿವಿಧ ನಗರಗಳಲ್ಲಿ ತೆಗೆಯಲಾಗಿದೆ. ಹೈದರಾಬಾದ್, ಸೊ ಅಹಮದಾಬಾದ್, ಮುಂಬೈ, ಚೆನ್ನೈ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ ಅಂತ ಬರ್ತವೆ. ಸೊ ಅಲ್ಲೆಲ್ಲ ಕೋಲ್ಕತ್ತಾ, ಇಲ್ಲೆಲ್ಲ ಡೆಲ್ಲಿ, ಇಲ್ಲೆಲ್ಲ ಇದಾವೆ. ಸೊ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್, ನಿಮ್ಮ ಪರೀಕ್ಷೆಗಳನ್ನ ಅವರು ಬಂದು ಟೆಸ್ಟ್ ಮಾಡಿ ಪರೀಕ್ಷೆಗಳು ಪಡಿಸಿ ಅಭಿವೃದ್ಧಿಪಡಿಸಿರುವಂತ ತಳಿ ನೋಂದಣಿ ಮಾಡಿಸೋಕೆ ಅರ್ಹರ ಇಲ್ಲ ಅಂತ ಎಲ್ಲ ನೋಡಿ ಅವರೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ನವೀಕರಣ ಮಾಡಿಸಬೇಕು ನಿಮ್ಮ ಹಕ್ಕನ್ನ ಅಂತ ಅಂದಾಗ ಅದಕ್ಕೂ ಯಾವುದೇ ರೀತಿಯ ದುಡ್ಡು ಕಾಸು ನೀವೇನು ಕೊಡಬೇಕಾಗಿಲ್ಲ. ಮತ್ತೆ ಸಾಂಪ್ರದಾಯಿಕ ತಳಿಗಳ ಮೇಲೆ ರೈತರು ಮಾಲೀಕತ್ವ ಪಡೆಯಬಹುದು. ನಿಮ್ಮ ತಲತಲಾಂತರಗಳಿಂದ ಬಂದಿರೋ ತಳಿಗಳಿಗೂ ಕೂಡ ನೀವು ಮಾಲೀಕತ್ವ ಒಡೆತನ ಪಡ್ಕೊಬಹುದು. ಆಮೇಲೆ ರೈತ ತಳಿಗಳ ನಿಜಶಕ್ತಿಯನ್ನು ವಾಣಿಜ್ಯೀಕರಣಗೊಳಿಸಲು ಮತ್ತೆ ನೀವು ಅಭಿವೃದ್ಧಿ ಪಡಿಸಿರ್ತೀರ, ಬಟ್ ಮಾರ್ಕೆಟಿಂಗ್ ಮಾಡಕ್ಕೆ ನಿಮಗೆ ಗೊತ್ತಿರಲ್ಲ. ಇವಾಗೆಲ್ಲ ಸಣ್ಣ ರೈತರು ಅಂದ್ರೆ 2 ಎಕರೆ 3 ಎಕರೆ ಜಮೀನ್ ಇರ್ತದೆ, ಬಟ್ ನಿಮ್ಮೊಂದು ಟ್ಯಾಲೆಂಟ್ ಇಂದ ಒಂದು ತಳಿ ಅಭಿವೃದ್ಧಿ ಪಡಿಸಿರ್ತೀರ. ಸೊ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ ಅಥವಾ ಬೀಜೋತ್ಪಾದನೆ ಮಾಡಕ್ ಆಗಲ್ಲ ಅಂತ ಅಂದಾಗ ನೀವು ಇನ್ನೊಬ್ಬ ವ್ಯಕ್ತಿಯ, ಮೂರನೇ ವ್ಯಕ್ತಿಯ ಸಹಾಯನ ಪಡಿಬಹುದು ಅಥವಾ ಸರ್ಕಾರದ ಸಂಸ್ಥೆಗಳ ಸಹಾಯನೂ ಕೂಡ ಪಡ್ಕೊಂಡು ನೀವು ಅದರಲ್ಲಿ ಬಿಸ್ನೆಸ್ ಮಾಡಬಹುದು. ಸೀಡ್ ಪ್ರೊಡಕ್ಷನ್ ಬೀಜೋತ್ಪಾದನೆ ಬಿಸ್ನೆಸ್ ಕೂಡ ಮಾಡಬಹುದು. ಜಸ್ಟ್ ಅಭಿವೃದ್ಧಿ ಪಡಿಸಿರೋದ್ರಿಂದ ನಿಮ್ಮ ಬೀಜೋತ್ಪಾದನೆ ಬೇರೆ ಯಾರೋ ಇನ್ನೊಬ್ಬ ಮೂರನೇ ವ್ಯಕ್ತಿ ಮಾಡ್ತಾನೆ, ಅದರಿಂದ ಬಂದಿರುವಂತಹ ಲಾಭಾಂಶ ನೀವು ಅವರು ಶೇರ್ ಮಾಡಬಹುದು. ಅಥವಾ ಸರ್ಕಾರನೂ ಕೂಡ ಮೂರನೇ ವ್ಯಕ್ತಿಯಾಗಿ ಬಂದು ನಿಮ್ಮ ಹತ್ರ ಬೀಜೋತ್ಪಾದನೆ ರೈತರಿಗೆ ಬೇಕು, ಡಿಮ್ಯಾಂಡ್ ಇದೆ ಅಂದಾಗ ಸರ್ಕಾರನೂ ಕೂಡ ಮೂರನೇ ವ್ಯಕ್ತಿಯಾಗಿ ಇನ್ವಾಲ್ವ್ ಆಗಿ ನಿಮ್ಮ ಲೈಸೆನ್ಸ್ ತಗೊಂಡು ಬೀಜೋತ್ಪಾದನೆ ಮಾಡಿ ಅದರಿಂದ ಬರುವಂತಹ ಲಾಭಾಂಶ ಸರ್ಕಾರ ಮತ್ತು ನೀವು ಶೇರ್ ಮಾಡ್ಕೊಬಹುದು. ಅದು ಕೂಡ ಇದೆ. ರೈತರ ತಳಿಗಳ ಮೇಲೆ ರೈತರಿಗಿರುವ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಪ್ರತಿಪಾದಿಸಲು ಏನೇನು ಹಕ್ಕುಗಳು ಇದಾವೆ, ಪ್ರತಿಯೊಂದು ಕೂಡ ಇದಾವೆ. ಸೊ ರೈತರ ತಳಿಯಲ್ಲಿ ಮತ್ತೊಬ್ಬರ ಲಾಭ ಪಡೆಯುವುದನ್ನು ತಪ್ಪಿಸಲು ಅಂದ್ರೆ ಇನ್ನೊಬ್ರು ಲಾಭ ಪಡೆಯೋದನ್ನು ಅವಾಯ್ಡ್ ಮಾಡೋದು. ಮತ್ತೆ ಮೊದಲನೇದಾಗಿ ಹಕ್ಕು ಏನು ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಅದೆಲ್ಲ ಬಿಟ್ಟು ನೀವು ಅಭಿವೃದ್ಧಿಪಡಿಸಿರುವಂತ ತಳಿ ಮೇಲೆ ಯಾವ್ಯಾವ ತರ ಹಕ್ಕುಗಳಿದಾವೆ. ಮೊದಲನೇದು ಬೀಜ ಉಳಿಸುವಿಕೆ, ಬಿತ್ತನೆಗಾಗಿ ಉಪಯೋಗಿಸುವುದು ಮತ್ತು ಇತರ ರೈತರಿಗೆ ಮಾರುವುದು ಹಂಚಿಕೊಳ್ಳೋದು. ನೀವು ಅಭಿವೃದ್ಧಿ ಪಡಿಸಿರ್ತೀರ ಅಥವಾ ಸಂರಕ್ಷಣೆ ಮಾಡಿರ್ತಿರಲ್ಲ ತಳಿನ, ಅದನ್ನ ಅಥವಾ ಇನ್ನೊಬ್ಬ ಯಾರೋ ನೋಂದಣಿ ಮಾಡಿರ್ತಾರೆ, ಅದು ನಿಮ್ಮ ಹತ್ರ ಇರಲ್ಲ. ಮನೆಯಲ್ಲಿ ಎಲ್ಲರಿಗೂ ತಿನ್ನೋಕ್ಕೋಸ್ಕರ ಬೇಕಾಗಿರೋದ್ರಿಂದ ಒಂದೆರಡು ತೆನೆ ಅಲ್ಲಿಂದ ತಗೊಂಬಂದು ನೀವು ಕದ್ಕೊಂಡು ನಿಮ್ಮ ಮನೆ ಊಟಕ್ಕೋಸ್ಕರ ಬೆಳಕಂಡ್ರೆ ಯಾವುದೇ ರೀತಿ ತಪ್ಪಲ್ಲ. ರೈತರು ಅದನ್ನ ಬೆಳೆದ್ಬಿಟ್ಟು ಮಾರ್ಕೆಟಿಂಗ್ ಮಾಡಿರೆ ಅದು ತಪ್ಪು ಕಾಯ್ದೆ ಪ್ರಕಾರ. ಇನ್ನೊಬ್ರಿಗೆ ಹಂಚ್ಕೊಬಹುದು, ಇನ್ನೊಬ್ರು ರೈತರಿಗೂ ಕೂಡ ನೀವು ಕೊಡಬಹುದು ಬಿತ್ತನೆಗಾಗಿ. ಕೊಡೋವಾಗ ಲೇಬಲ್ ಆಗಿ ಕೊಡಬಾರ್ದು, ಲೇಬಲ್ ಮಾಡಿ ಕೊಡಬಾರ್ದು. ನನ್ನ ಹತ್ರ ಹೊಲ ಇರಲ್ಲ, ಸೊ ನಾನು ಅಭಿವೃದ್ಧಿ ಪಡಿಸಿರ್ತೀನಿ, ಬೀಜೋತ್ಪಾದನೆ ಮಾಡೋವಾಗ ಏನ್ ಮಾಡ್ತೀನಿ, ನೀವು ರೈತರು ನಿಮ್ಮ ಹತ್ರ ಕಾಂಟ್ರಾಕ್ಚುಲ್ ಆಗಿ ಬೀಜೋತ್ಪಾದನೆ ಮಾಡ್ತೀನಿ. ಬೀಜೋತ್ಪಾದನೆ ಮಾಡಿದಾಗ ನೀವೇನ್ ಮಾಡ್ತೀರಾ ರೈತರು, ಸೊ ಇದು ಇಳುವರಿ ಚೆನ್ನಾಗೈತೆ ಅನ್ಬಿಟ್ಟು ಏನ್ ಮಾಡ್ತೀರಾ, ಸ್ವಲ್ಪ ಬೀಜನ ತಗೊಂಡ್ ಮಡ್ಕೊಂಡಿರ್ತೀರ. ನಮಗೆ ಗೊತ್ತಿಲ್ಲದಿದ್ದಂಗೆ ತಗೊಂಡ್ ಮಡ್ಕೊಂಡಿದ್ದಾಗ ಪ್ರತಿಯೊಂದು ಬೀಜದ ಮೇಲೂ ಕೂಡ ನನಗೆ ಹಕ್ಕಿರುತ್ತೆ. ಹಕ್ಕಿರುವಾಗ ನೀವು ಅದನ್ನ ತಗೊಂಡು ನಿಮ್ ಮನೆಗೆ ನಿಮ್ ಕುಟುಂಬಕ್ಕೋಸ್ಕರ ಬೆಳ್ಕೊಂಡ್ರೆ ಓಕೆ, ನೀವು ಅದರಿಂದ ಹಣ ಅಥವಾ ಬಿಸ್ನೆಸ್ ಮಾಡಿದ್ರೆ ಅದು ತಪ್ಪು. ಬೇಕಾದ್ರೆ ಅವರು ಇನ್ನೊಬ್ರಿಗೆ ಕೊಡಬಹುದು, ಅದು ಯಾವುದೇ ರೀತಿಯ ಲೇಬಲ್ ಆಗಿ ಬ್ರಾಂಡ್ ಆಗಿ ಮಾಡಂಗಿಲ್ಲ. ಇದುವರೆಗೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಧುಸೂದನ್ ಅವರ ವಿಚಾರಗಳು ಮೂಡಿಬಂತು. ಈಗ ಕೇಳೋಣ ಹಾಸನದ ಉದ್ಯಮಿ ಬಿಸಿ ಜಯಪ್ರಸಾದ್ ಅವರ ವಿಚಾರಗಳನ್ನ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಆಯೋಜಕರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನನ್ನ ನೆಚ್ಚಿನ ರೈತ ಬಾಂಧವರೇ, ಈ ಕಾರ್ಯಕ್ರಮದ ಬಗ್ಗೆ ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಬಗ್ಗೆ ಇರತಕ್ಕಂಥ ಕಾಯ್ದೆ ಬಗ್ಗೆ ಡಾಕ್ಟರ್ ಮಧುಸೂದನ್ ಅವರು ಏನೇನು ಕಾಯ್ದೆ ಇದು, ಯಾವಾಗ ಶುರುವಾಯಿತು, ನಮಗೇನು ಅಧಿಕಾರ ಇದೆ, ಇದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾವು 2005 ಒಂದು ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ವಿ. ಅದರ ಉದ್ದೇಶನೇ ದೇಸಿ ಬಿತ್ತನೆ ಬೀಜಗಳ ಸಂರಕ್ಷಣೆ ಮತ್ತು ಸಾವಯವ ಕೃಷಿ ಅನುಷ್ಠಾನ ಅಂತ ನಾವು ಶುರು ಮಾಡಿದ್ವಿ. ತುಂಬಾ ಕಡೆಯಲ್ಲಿ ಏನಾಗ್ತದೆ, ಹೈಬ್ರಿಡ್ ಬಿತ್ತನೆ ಬೀಜ ಬರ್ತಾ ಇದೆ, ಸುಧಾರಿತ ಬಿತ್ತನೆ ಬೀಜ ಬರ್ತಾ ಇದೆ, ಹಳೆ ತಳಿ ಬಿತ್ತನೆ ಬೀಜ ಕಳೆದು ಹೋಗ್ತಾ ಇದೆ, ಅದನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಂಘಟನೆಯನ್ನು ಶುರು ಮಾಡಿದ್ವು. ಇದು ನನಗೆ ಉತ್ತೇಜನ ಹೇಗೆ ಬಂತು ಅಂತ ಅಂದ್ರೆ ನಮ್ಮ ಮಧುಸೂದನ್ ಸರ್ ಹೇಳ್ತಾರೆ, ಡಾಕ್ಟರ್ ವಂದನಾ ಶಿವ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ವಂದನಾ ಶಿವ ಅವರದ ಜನಧಾನ್ಯ ಸಂಸ್ಥೆ ಮತ್ತೆ ಡಾಕ್ಟರ್ ವನಜಾ ರಾಮಪ್ರಸಾದ್ ಶುರು ಮಾಡಿದ ಗ್ರೀನ್ ಫೌಂಡೇಶನ್ ಸಂಸ್ಥೆ ಕೆಲಸ ಮಾಡಿ 2005 ನಾನು ಈ ಭಾಗದಲ್ಲಿ ಏನಾದರೂ ಮಾಡಬೇಕು ಅಂತ ನನ್ನ ಬಿಎಸ್ಸಿ ಪದವಿ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದು ಸಂಘಟನೆಯನ್ನು ಶುರು ಮಾಡಿ ಸಂರಕ್ಷಣೆಗೆ ಶುರು ಮಾಡಿದ್ವಿ. ಆ ಟೈಮ್ನಲ್ಲಿ ನಾವು ಹಳ್ಳಿಗೆ ಬಂದ್ರೆ ಸಕಲೇಶ್ಪುರ ಮತ್ತು ನಮ್ಮ ಈ ಮಲೆನಾಡು ಭಾಗದಲ್ಲಿ ಸುಮಾರು 12 ತಳಿ ಭತ್ತಗಳನ್ನು ಬೆಳೀತಾ ಇದ್ರು. ನಾವಾಗ ಹುಡುಕಕ್ ಶುರು ಮಾಡಿದ್ವಿ. ಒಂದೆರಡು ತಳಿಗಳು ಸಿಕ್ತು, ಸಿಗಲಿಲ್ಲ ಒಂದಷ್ಟು ತಳಿಗಳು. ಅದನ್ನೆಲ್ಲ ಹುಡುಕ್ ಸಮೀಕ್ಷೆಯನ್ನ ಒಂದು ಅಪ್ರೈಸಲ್ಲೆಲ್ಲ ಮಾಡಿ ಎಲ್ಲಿ ಬೆಳೀತಾ ಇದ್ದಾರೆ, ನಿಮ್ ಸಂಬಂಧಿಕರ ಮನೇಲಿ ಇದೆಯಾ, ನಿಮ್ ಮಗಳ ಮನೇಲಿ ಇದೆಯಾ ಅಂತ ವಿಚಾರಿಸಿ ಆ ತಳಿಗಳನ್ನೆಲ್ಲ ಹುಡುಕೊಂಡೋಗಿ ಒಂದ್ ಇಡಿ ತಂದು ನಮ್ಮ ಚಿದಂಬರ್ ಗದ್ದೆನಲ್ಲಿ 13 ತಳಿ ಭತ್ತಗಳನ್ನ ಹಾಕಿ ನಾವು ವಿಜ್ಞಾನಿಗಳನ್ನ ಮತ್ತೆ ಸೀನಿಯರ್ ರೈತರುಗಳನ್ನೆಲ್ಲ ಕರೆದು ಇದರಲ್ಲಿ ಬಿತ್ತನೆ ಬೀಜ ಕೊಟ್ಟಿದ್ರಲ್ಲ ಸ್ವಲ್ಪ ಮಿಕ್ಸ್ ಎಲ್ಲ ಇತ್ತು, ತುಂಬಾ ಶುದ್ಧವಾಗಿರೋದು ಯಾವುದು, ಇದೇ ರಾಜಮುಡಿ ಅಥವಾ ಇದೇ ಗಮಸಾಲೆ, ಇದೇ ರತ್ನಚೂಡಿ, ಇದೇ ನೆಟ್ಟಿ ಬಿಳ್ಳಕ್ಕಿ ಅಂತ ಈ ಭತ್ತವನ್ನ ಅನುಭವಿತ ರೈತರುಗಳನ್ನ ಕರೆಸಿ ಅದನ್ನ ತೆನೆಯನ್ನ ಒಂದ್ ದಾರ ಕಟ್ಟಿ ಸಪರೇಟ್ ಮಾಡಿ ಮತ್ತೆ ಅದನ್ನ ಅಭಿವೃದ್ಧಿ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ವಿ. ಅಲ್ಲಿಂದ ಶುರುವಾಗಿದ್ದ ಕೆಲಸ 2005 ಇಸವಿನಲ್ಲಿ 2025 ಇಸವಿಗೆ ಸುಮಾರು 1,500 ಎಕರೆನಲ್ಲಿ ಬಿತ್ತನೆ ಬೀಜಗಳನ್ನ ಹಾಸನ, ಕೊಡಗು, ಚಿಕ್ಕಮಗಳೂರು, ಸ್ವಲ್ಪ ಭಾಗ ಮಂಡ್ಯ, ಸ್ವಲ್ಪ ಭಾಗ ತುಮಕೂರಿಗೆ ಇದನ್ನ ವಿತರಣೆ ಮಾಡಿ ಬಿತ್ತನೆ ಬೀಜಗಳ ಸಂರಕ್ಷಣೆ, ಆಮೇಲೆ ಬಳಕೆ ಮತ್ತೆ ಅದನ್ನ ಮಾರುಕಟ್ಟೆ ತರತಕ್ಕಂತ ಮೂರು ಪ್ರಯತ್ನಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇದೀವಿ. ಈಗಾಗಲೇ ಒಂದು PGSE ಅವಾರ್ಡ್ ಬಗ್ಗೆ ನಮ್ಮ ಮಧುಸೂದನ್ ಅವರು ಪ್ರಸ್ತಾಪ ಮಾಡಿದ್ರು, ಪ್ಲಾಂಟ್ ಜೀನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂತ. ಇದು 2007 ಇಸವಿನಲ್ಲಿ ಈ PPVFRV ಅಂತಕ್ಕಂಥದ್ದು, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಅಂತ ಡೆಲ್ಲಿನಲ್ಲಿ ಪೂಸಾ ಕ್ಯಾಂಪಸ್ ಅಲ್ಲಿ ಏನಿದೆ ಅದು ಶುರು ಮಾಡಿದಂತ ಒಂದು ಆರ್ಗನೈಸೇಷನ್. ಇದರಲ್ಲಿ ಕರ್ನಾಟಕದ ಅನೇಕ ರೈತರುಗಳಿಗೆ ಈ ಅವಾರ್ಡ್ ಆಗಲೇ ಬಂದಿದೆ. ಅದರಲ್ಲಿ ತೇರ್ಲಿಂಗಪ್ಪ ಅಂತ ನಮ್ಮ ಚಾಮರಾಜನಗರದ ರೈತರಿಗೆ ಗೊತ್ತಿದೆ, ತೇರ್ಲಿಂಗಪ್ಪ ಅಂತ ಅವರು ಮೈಸೂರು ಮಲ್ಲಿಗೆ ಅಂತ ಒಂದು ಭತ್ತ ಸಂಶೋಧನೆ ಮಾಡಿದ್ರು, ಮಾಡ್ರಳ್ಳಿ ಶಂಕರ್ ಗುರು ಅಂತ ಒಂದು ಅವರೊಂದು ಭತ್ತವನ್ನ ಸಂಶೋಧನೆ ಮಾಡಿದ್ದಾರೆ, ಅದಾದ್ಮೇಲೆ ಗನಿಖಾನ್ ಅಂತ ನಿಮ್ಮ ಮೈಸೂರು ಭಾಗದವರು ಅವರೊಂದಷ್ಟು ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಬೋರೇಗೌಡ ಅಂತ ಶಿವಳ್ಳಿ ಸಿದ್ದಸಣ್ಣ ಭತ್ತದ ಸಂಶೋಧಕರು, ಆಂಜನೇಯ ಅಂತಕ್ಕಂತ ಒಬ್ಬ ರೈತರು ಮಲೆಬೆನ್ನೂರು ಹರಿಹರ ತಾಲೂಕು ಅಲ್ಲಿರ್ತಕ್ಕಂತ ಒಬ್ಬ ರೈತರು, ಭರಮಗೌಡರು, ಆಮೇಲೆ ಬೆಳಗಾಂನ ಶಂಕರ್ ಲಂಗಟಿ, ಈ ತರ ಅನೇಕ ಜನ ರೈತರುಗಳು ನಮ್ಮ ಕರ್ನಾಟಕದಿಂದ PGSE ಅವಾರ್ಡ್ ಅನ್ನ ಪಡೆದಿದ್ದಾರೆ. ಆದ್ರೆ ಒಂದೇ ಒಂದು ಕಮ್ಯುನಿಟಿ ಅವಾರ್ಡ್ ಕರ್ನಾಟಕದಲ್ಲಿ ಇದುವರೆಗೂ 2017 ಇಂದ 2025 ವರೆಗೂ ಬಂದಿರತಕ್ಕಂಥದ್ದು PGSE ಪ್ಲಾಂಟ್ ಜೀನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್, ಅದು ನಮ್ಮ ಸಂಸ್ಥೆಗೆ ಬಂದಿರೋದು. 2021 ಇಸವಿನಲ್ಲಿ ನಮ್ಮ ಸಂಸ್ಥೆ ಬಂದು ಕರ್ನಾಟಕದಲ್ಲಿ ಇದುವರೆಗೂ ಒಂದೇ ಅವಾರ್ಡ್ ಬಂದಿರೋದು. ನಾವೇನೋ ಒಂದು ತಳಿನ ಈಗ ಬೋರೇಗೌಡರು ಸಿದ್ದಸಣ್ಣ ಅಂತ ಒಂದು ಭತ್ತ ತಳಿನ ಸಂರಕ್ಷಣೆ ಮಾಡಿದ್ರು, ಅವರೇ ಅದನ್ನ ಡೆವಲಪ್ ಮಾಡಿ ಅವ್ರ ತಂದೆ ಹೆಸರು ಸಿದ್ದಪ್ಪ ಸಣ್ಣಮ್ಮ ಅಂತ ಇತ್ತು, ಅವರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಸಿದ್ದಸಣ್ಣ ಅಂತ ಹೆಸರಿಟ್ರು. ಆ ತಳಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಒಂದ್ ಎಕರೆಗೆ 20 ಕ್ವಿಂಟಲ್ 25 ಕ್ವಿಂಟಲ್ ಇಳುವರಿ ಬರ್ತಾ ಸಾವಯವದಲ್ಲಿ ಬೆಳೀತಕ್ಕಂಥದ್ದನ್ನ ತೋರಿಸ್ಕೊಟ್ರು. ನಮ್ಮ ಮಧುಸೂದನ್ ಸರ್ ಹೇಳಿದಂಗೆ ಭಿನ್ನತೆ ಇರಬಹುದು, ಬೇರೆ ಯಾವ ತಳಿ ರಿಜಿಸ್ಟ್ರೇಷನ್ ಹೋದ್ರೆ ಈ ತಳಿ ಭಿನ್ನವಾಗಿತ್ತು, ಆ ಆಧಾರದ ಮೇಲೆ ತಳಿಯನ್ನು ಅವರು ರಿಜಿಸ್ಟರ್ ಮಾಡಿಸಿದ್ರು, ಅವ್ರಿಗೆ ಅವಾರ್ಡ್ ಬಂತು. ಉದಾಹರಣೆ ಮತ್ತೆ ರಾಜಮುಡಿ ಭತ್ತ ಇದೆ, ಗಮಸಾಲೆ ಭತ್ತ ಇದೆ, ನೆಟ್ಟಿ ಬಿಳ್ಳಕ್ಕಿ ಇದೆ, ನಿಮ್ಮಲ್ಲಿರ್ತಕ್ಕಂಥ ಕೆಲವು 1.5 ಭತ್ತ ಇರಬಹುದು, ದೊಡ್ಡ ಬೈರ್ನೆಲ್ಲೂ ಭತ್ತ ಇರಬಹುದು, ನಮ್ಮ ಹಾಸನ ಕುಳ್ಳಂದ್ರ ಆಗಿರ್ಬೋದು, ಒಂದು ರೈತರ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಳಿ ಅಲ್ಲ ಅದು, ಇಡೀ ಸಮುದಾಯ ಅನೇಕ ವರ್ಷಗಳಿಂದ ತಲೆಮಾರುಗಳಿಂದ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ಒಂದು ತಳಿ. ಅದನ್ನು ಯಾವ್ದಾದ್ರು ಒಂದು ರೈತರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ ಅಂತ, ನಾವು ಯಾವ್ದಾದ್ರು ಒಂದು NGO ನಮ್ದು ಈಗ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಸಂಘಟನೆ ಮುಖಾಂತರ ನಾವು ಗಮಸಾಲೆ ಭತ್ತ ಒಂದು, ಒಂದು ಕಪ್ಪು ಭತ್ತ ಒಂದು, ಮತ್ತೆ ನಮ್ಮ ಹಾಸನ ಭಾಗದ ಒಂದು ಆಲೂಗೆಡ್ಡೆ ಕುಳ್ಳುಂದ ರಾಗಿ ಅಂತಕ್ಕಂಥ ಒಂದು ಬಹಳ ವಿಶೇಷವಾದ ರಾಗಿ ತಳಿ ಇದೆ, ಅದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಅಂತ ಈಗಾಗಲೇ ಸಬ್ಮಿಟ್ ಮಾಡಿದೀವಿ. ಅದು ಇಡೀ ಸಮುದಾಯಕ್ಕೆ ಅಪ್ಲೈ ಆಗ್ತಕ್ಕಂಥ ವಿಚಾರ. ಆ ರೀತಿಯಲ್ಲಿ ನೀವು ಒಂದು ರೈತ ಸಂಘದಿಂದ ಇರಬಹುದು ಅಥವಾ ಯಾವ್ದಾದ್ರು ಒಂದು ರಿಜಿಸ್ಟರ್ಡ್ ಸಂಘ ಸಂಸ್ಥೆ ಮುಖಾಂತರ ಈ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ತಳಿ ಅಂತ ನೀವು ಅದನ್ನ ರಿಜಿಸ್ಟರ್ ಮಾಡಿಸಿದ್ರೆ ಅದನ್ನ ರಿಜಿಸ್ಟರ್ ಮಾಡಿಕೊಡ್ತಾರೆ, ಅದಕ್ಕೆ ಸಂಪೂರ್ಣ ಅಧಿಕಾರ ನಿಮ್ ಸಂಘಟನೆ ಇರುತ್ತೆ. ಈ ನಿಟ್ಟಿನಲ್ಲಿ ನೀವು ಕೂಡ ಅದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದರ ಹೆಡ್ ಆಫೀಸ್ ಬಂದು ಡೆಲ್ಲಿನಲ್ಲಿದೆ, ರೀಜನಲ್ ಆಫೀಸ್ ದಕ್ಷಿಣ ಭಾರತಕ್ಕೆ ಶಿವಮೊಗ್ಗದಲ್ಲಿ ಒಂದು ಆಫೀಸ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗ ಏಕೆ ಆಂಟೋನಿ ಅಂತ ಒಬ್ರು ಆಫೀಸರ್ ಇದ್ದಾರೆ, ಈಗ PPVFRA ರಿಜಿಸ್ಟರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾವು ಸಂಪರ್ಕ ಮಾಡಿದ್ರೆ ನಮ್ಮ ತಳಿಯಿಂದ ರಿಜಿಸ್ಟರ್ ಮಾಡ್ಲಿಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ, ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಏನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಡ್ತಾರೆ. ಬಹಳ ಸಿಂಪಲ್ ಆಗಿದೆ. ಬಟ್ ಏನಂತ ಅಂದ್ರೆ ಮೊದಲು ಆ ತಳಿನ ಪ್ಯೂರಿಟಿಯನ್ನು ಟೆಸ್ಟ್ ಮಾಡ್ತಾರೆ ಅವರು, ಅದು ಶುದ್ಧವಾಗಿದೆಯಾ ಅಂತ. ನೀವು ಕೊಟ್ಟಿರತಕ್ಕಂತ ಯಾವುದೋ ಒಂದು ಭತ್ತ ತಳಿ ದೊಡ್ಡ ಬೈರ್ನೆಲ್ಲೂ ಭತ್ತ ಕೊಡ್ತೀರಾ, ನೀವು ಕೊಟ್ಟಿರತಕ್ಕಂಥ 250 ಗ್ರಾಮ್ ಭತ್ತ ಕೂಡ ದೊಡ್ಡ ಬೈರ್ನೆಲ್ಲೂ ಭತ್ತನೇ ಇದೆಯಾ ಅಥವಾ ಬೇರೆ ಯಾವುದೋ ತಳಿ ಮಿಶ್ರ ಆಗಿದೆಯಾ ಅಂತಕ್ಕಂಥದ್ದನ್ನ ಮೊದಲು ಪರೀಕ್ಷೆ ಮಾಡ್ತಾರೆ. ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಮ್ಮ ಯೂನಿವರ್ಸಿಟಿಗೆ ಅವರು ಅದನ್ನ ಅಸೈನ್ ಮಾಡ್ತಾರೆ. ಯೂನಿವರ್ಸಿಟಿಯಿಂದ ಇರತಕ್ಕಂಥ ಡೈರೆಕ್ಟರ್ ಆಫ್ ರಿಸರ್ಚ್ ಅಡಿನಲ್ಲಿ ಯಾರಾದರೂ ಒಬ್ರು ವಿಜ್ಞಾನಿಗಳು ಅದನ್ನ ಒಂದು ಸೀಸನ್ ಅಲ್ಲಿ ಅದನ್ನ ಚೆಕ್ ಮಾಡಿ ಅದರ ಪ್ಯೂರಿಟಿಯನ್ನ ಪರೀಕ್ಷೆ ಮಾಡಿ ಅದಾದ ನಂತರ ಅದರಲ್ಲಿ ಒಂದು 250 ಗ್ರಾಮ್ ಸೀಡ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನ ಅವರು ರಿಜಿಸ್ಟರ್ಗೆ ಕೊಟ್ಟು ರಿಜಿಸ್ಟರ್ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ ಇರುತ್ತೆ. ಆಮೇಲೆ ಅನೇಕ ಜನ ಈಗ ಈ ತಳಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಹಳ ವರ್ಷಗಳಿಂದ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಆಲೂರು ಸಣ್ಣ ಅಂತ ಒಂದು ಭತ್ತ ಇತ್ತು ನಮ್ಮ ಹಾಸನದಲ್ಲಿ. ನೀವು ಆಲೂರಿಗೆ ಎಂಟರ್ ಆದ್ರೆ ನೀವು ಧರ್ಮಸ್ಥಳ ಕಡೆಗೆ ಹೋಗ್ಬೇಕಿದ್ರೆ ಆಲೂರ್ ಹತ್ರ ನೋಡಿ, ಸಣ್ಣಕ್ಕಿ ನಾಡು ಆಲೂರಿಗೆ ಸ್ವಾಗತ ಅಂತ ಹೆಸರಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಭತ್ತ, ಇವತ್ತು ಕೂಡ ಜನ ನೆನೆಸ್ಕೊಂಡ್ರೆ ಸರ್ ತಂದ್ಕೊಡಿ ಸರ್ ನಾವ್ ಬೆಳ್ಕೊಡ್ತೀವಿ ಅಂತ. ಆ ಭತ್ತ ಕಳೆದೋಯ್ತು, ನಾವು ಸುಮಾರು ಕಡೆ ಹುಡುಕಿದ್ವಿ, ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಕೂಡ ಸಿಕ್ಕಿಲ್ಲ. ಅದ್ರಲ್ಲಿ ಏನಾಗಿದೆ, ಸಾಗರ್ ಭಾಗದಲ್ಲಿ ಒಂದು ಆಲೂರು ಸಣ್ಣ ಅಂತ ಒಂದು ಭತ್ತ ಇದೆ, ಆ ಭತ್ತಕ್ಕೂ ನಮ್ಮಲ್ಲಿ ಬೆಳೀತಕ್ಕಂಥ ಆಲೂರು ಸಣ್ಣಕ್ಕೂ ಸ್ವಲ್ಪ ಭಿನ್ನತೆ ಇದೆ. ಅದು ಎರಡನ್ನೂ ಕೂಡ ಒಂದೇ ತಳಿ ಅಲ್ಲ. ಹಾಗಾಗಿ ನಿಮ್ಮಲ್ಲಿ ಚಾಮರಾಜನಗರ, ಮೈಸೂರು, ಗನಿಕಾನ್ ಅಲ್ಲೆಲ್ಲ ಇರ್ತಕ್ಕಂಥ ಭತ್ತ ಸಾಗರ್ ಭಾಗದ ಆಲೂರು ಸಣ್ಣ, ನಮ್ಮ ಆಲೂರಿನ ಮೂಲ ತಳಿ ಇನ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಅದನ್ನು ತಂದು ಇಲ್ಲಿ ಹಾಕಿ ನಮ್ಮ ರೈತರಿಗೆ ತೋರಿಸಿದ ಮೇಲೆ ಇದು ನಮ್ಮೂರಿನ ಆಲೂರು ಸಣ್ಣ ಅಲ್ಲ ಅಂತಂದ್ರು. ಅದು ಕೂಡ ನಮ್ಮ ಚಿದಂಬರ ಅವ್ರ ಗದ್ದೆನಲ್ಲಿ ಆ ಪ್ರಯೋಗ ಆಗಿದೆ. ಹಾಗಾಗಿ ಈ ತರದನ್ನ ಸಂರಕ್ಷಣೆ ಮಾಡಲಿಕ್ಕೆ ಮೊದಲು ಶುರು ಮಾಡಿದ್ದು ಡಾಕ್ಟರ್ ವಂದನಾ ಶಿವ ಅವರು, ಬಹಳ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಈ ತರದ ಕಾನೂನು ತರಲಿಕ್ಕೆ ಪ್ರಮುಖರಲ್ಲಿ ಅವರು ಕೂಡ ಒಬ್ರು. ಜನಧಾನ್ಯ ಅಂತ ಬೆಂಗಳೂರಿನಲ್ಲಿ ಮೊದಲು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಆಮೇಲೆ ಡೆಲ್ಲಿನಲ್ಲಿ ಅದ್ರ ಆಫೀಸ್ ಮಾಡ್ತಾರೆ. ಗ್ರೀನ್ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಘಟನೆ ಬೆಂಗಳೂರಿನ ಶುರು ಆಗುತ್ತೆ. ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಕೂಡ ದೇಸಿ ತಳಿಗಳನ್ನೇನು ರೈತರು ಬೆಳೀತಾ ಇದ್ದಾರೆ ಅದನ್ನ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಿ ಅದನ್ನ ಮಾರುಕಟ್ಟೆಗೆ ತರಂತ ಪ್ರಯತ್ನವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ. ಕೇರಳದಲ್ಲಿ ತನಲ್ ಅಂತಕ್ಕಂಥ ಒಂದು ಸಂಸ್ಥೆ ಮುಂದೆ ಬರುತ್ತೆ, ಆಮೇಲೆ ಆಂಧ್ರಪ್ರದೇಶ ತಿಂಬಾಪುರದಲ್ಲಿ ಒಂದು ಸಂಘಟನೆ ಮುಂದೆ ಬರುತ್ತೆ. ಈ ರೀತಿ ಅನೇಕ ಸಂಘ ಸಂಸ್ಥೆಗಳು 2000 ಆಸ್ಪಾಸ್ನಲ್ಲಿ ಶುರು ಮಾಡಿ ಈ ತಳಿಗಳನ್ನ ಏನಾದರೂ ಮಾಡಿ ಕನ್ಸರ್ವ್ ಮಾಡಲೇಬೇಕು. ಇನ್ನೊಂದಷ್ಟು ವರ್ಷಗಳು ಬಿಟ್ಟರೆ ರೈತರೆಲ್ಲ ಕೃಷಿ ಇಲಾಖೆ ಅಥವಾ ನಗರದಲ್ಲಿರತಕ್ಕಂಥ ಬಿತ್ತನೆ ಬೀಜ ಅಂಗಡಿಗಳಿಗೆ ಬಿತ್ತನೆ ತರಲಿಕ್ಕೆ ಶುರು ಮಾಡ್ತಾರೆ. ನಮ್ಮನಿರತಕ್ಕಂಥ ಹೆಣ್ಮಕ್ಳು ಅಥವಾ ನಾವು ಇದನ್ನ ಸಂರಕ್ಷಣೆ ಮಾಡಲ್ಲ, ಎಲ್ಲರೂ ಕೂಡ ಬಿತ್ತನೆ ಬೀಜ ಹೊರಗಡೆ ಅವಲಂಬನೆ ಆಗುತ್ತೆ. ಈ ತಳಿ ಕಳೆದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗೊಂದು ಸಂಘಟನೆ ಮಾಡಿ ಸಮುದಾಯ ಬೀಜ ಬ್ಯಾಂಕ್ ಅಂತ ಶುರು ಮಾಡಿ ಅಲ್ಲಲ್ಲೇ ಬೆಳೆದಿರತಕ್ಕಂಥ ಬಿತ್ತನೆ ಬೀಜಗಳನ್ನ ಕಾಳಿರ್ಬೋದು, ಬೆಳೆ ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಇದನ್ನೆಲ್ಲ ಸಂರಕ್ಷಣೆ ಮಾಡೋ ಅಂತ ಪ್ರಯತ್ನವನ್ನು ಮಾಡಿದ್ವಿ. ಅದರ ದೆಸೆಯಿಂದ ಇವತ್ತು ಸಾವಿರಾರು ತಳಿಗಳು ಇನ್ನೂ ಕೂಡ ಉಳಿದಿದೆ, ಮಾರುಕಟ್ಟೆನಲ್ಲಿ ಸಿಗ್ತಾ ಇದೆ. ಈಗ ನಾವು ಸಾವಯವ ಒಂದು ಮಾರುಕಟ್ಟೆಯನ್ನು ನಾವೇನು ನೋಡ್ತಾ ಇದೀವಲ್ಲ, ಬಹಳ ದೊಡ್ಡ ಒಂದು ಟ್ರೆಂಡ್ ಆಗಿ ಆರ್ಗ್ಯಾನಿಕ್ ಮಾರ್ಕೆಟ್ ಬೆಳೀತಾ ಇದೆ. ತುಂಬಾ ಅದರಲ್ಲಿ ಸಿರಿಧಾನ್ಯಗಳಿರ್ಬೋದು ಅಥವಾ ದೇಸಿ ಅಕ್ಕಿಗಳಿಗೆ ಬಹಳ ಡಿಮ್ಯಾಂಡ್ ಬರ್ತಾ ಇದೆ. ನೀವು ಸಾವಯವ ಮಾರುಕಟ್ಟೆಯನ್ನು ಹತ್ತಿರದಿಂದ ಬಹಳ ಗಮನಿಸಿದ್ರೆ ಅಲ್ಲಿ ದೇಸಿ ತಳಿಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಯಾಕೆ ಅಂತಂದ್ರೆ ದೇಸಿ ತಳಿಗಳಿಗೆ ರೈತರು ಹೇಳಬಹುದು, ನಾವು ಗೊಬ್ಬರ ಹಾಕಿಲ್ಲ, ಔಷಧಿ ಹೊಡೆದಿಲ್ಲ, ಕಳೆನಾಶಕ ಹಾಕಿಲ್ಲ, ಇದನ್ನ ಶುದ್ಧ ಸಾವಯವ ಬೆಳೆದಿದ್ದು ಹೇಳಿದ್ರು ಕೂಡ ದೇಸಿ ತಳಿ ಬೆಳೆದಿದ್ದಾರೆ ರೈತ ಅಂತಂದ್ರೆ ಅದಕ್ಕೆ ಗೊಬ್ಬರ ಹಾಕಿಲ್ಲ, ಕಳೆನಾಶಕ ಹಾಕಿಲ್ಲ, ಅದಕ್ಕೇನು ರಾಸಾಯನಿಕ ಬಳಸಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಆ ತಳಿಗೆ 99% ರೋಗ ನಿರೋಧಕ ಶಕ್ತಿ ಅಥವಾ ಕೀಟ ನಿರೋಧಕ ಶಕ್ತಿ ಆ ತರದ ಗುಣ ತಳಿನಲ್ಲೇ ಮೂಲ ಇರೋದ್ರಿಂದ ಅದನ್ನ ಸಾವಯವದಲ್ಲಿ ಬೆಳೀಲಿಕ್ಕೆ ಸುಲಭ ಆಗುತ್ತೆ. ನಮ್ಮ ಮಲೆನಾಡು ಭಾಗದಲ್ಲಂತೂ ವಿಶೇಷವಾಗಿ ಈ ದೇಸಿ ತಳಿಗಳು ನಾವೇನಾದ್ರೂ ಒಂದ್ ಸ್ವಲ್ಪ ಗೊಬ್ಬರ ಹಾಕಿಬಿಟ್ರೆ ಬೆಳೆದ್ ಬಿದ್ದೋಗ್ಬಿಡುತ್ತೆ, ಲಾಡ್ಜಿಂಗ್ ಕ್ಯಾರೆಕ್ಟರ್ ಕಾಣುತ್ತೆ ನಮ್ಮ ಕಣ್ಣಿಗೆ. ಹಾಗಾಗಿ ಅದನ್ನ ಸಾಮಾನ್ಯವಾಗಿ ಮುಂಚೆಯಿಂದ ಡಿಫಾಲ್ಟ್ ಆರ್ಗ್ಯಾನಿಕ್ ಅಂತ ನಾವು ಅದನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೀವಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದೀವಿ. ನಾವೇನ್ ಮಾಡಿದ್ವಿ, 12 ಬಿತ್ತನೆ ಬೀಜಗಳು ನಮ್ಮ ಹತ್ರ ಇತ್ತು, ಭತ್ತದಲ್ಲಿ 2 ರಾಗಿ ಇತ್ತು. ಡಾಕ್ಟರ್ ರಾಗಿ ರವಿಶಂಕರ್ ಅಂತ ಮಂಡ್ಯದಲ್ಲಿ ಒಬ್ಬರು MR ರಾಗಿ ತಳಿನ ಸಂಶೋಧನೆ ಮಾಡಿದ ವಿಜ್ಞಾನಿಗಳಿದ್ರು, ಅವ್ರ ಹತ್ರ ಮನವಿ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕುಳ್ಳೊಂದ್ ರಾಗಿ ನಾವು ಡೆವಲಪ್ ಮಾಡಬೇಕು, ಈ ತಳಿನ ಅಭಿವೃದ್ಧಿ ಮಾಡಿ ರೈತರಿಗೆ ಹಂಚಬೇಕು ನಾವು ಅಂತಂದು ಅವ್ರಿಗೆ ಮನವಿ ಮಾಡಿದಾಗ, ನಾನು ನಿಮ್ ಫೀಲ್ಡಿಗೆ ಬಂದು ಹೇಳಿಕೊಡ್ತೀನಿ ಅಂತ ಬಂದು ನಮ್ಮ ರೈತರನ್ನೆಲ್ಲ ಒಂದ್ ಕಡೆ ಸೇರಿಸಿ ಎಕ್ಸ್ಪರ್ಟ್ಸ್ ನೆಲ್ಲ ಆ ತಳಿನಲ್ಲಿ ಕುಳ್ಳೊಂದ್ ರಾಗಿನ ಹೇಗೆ ಆಯ್ಕೆ ಮಾಡಬೇಕು, ಅದ್ರ ಗುಣಲಕ್ಷಣಗಳು ರೈತರನ್ನೆಲ್ಲ ಕೇಳಿದ್ರು, ಅದನ್ನ ಆಯ್ಕೆ ಮಾಡೋದು ಹೇಗೆ, ಅದನ್ನ ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಫೀಲ್ಡ್ ಅಲ್ಲೇ ಒಂದ್ ದಿನದ ಒಂದು ಕಾರ್ಯಾಗಾರ ತರ ಮಾಡಿ ರೈತರು ಹೊಲದಲ್ಲಿ ಅದನ್ನ ಮಾಡಿ ತೋರಿಸ್ಕೊಟ್ಟೋದ್ರು. ಅದಾದ್ಮೇಲೆ ನಾವಲ್ಲೊಂದು ಸಣ್ಣ ಬೀಜ ಬ್ಯಾಂಕ್ ತರ ಮಾಡ್ಕೊಂಡು ಬೀಜೋತ್ಪಾದನೆಗೆ ಒಂದು ಹಳ್ಳಿನ ಆಯ್ಕೆ ಮಾಡ್ಕೊಂಡು ಅದನ್ನ ಸುಮಾರು ಸಾವಿರಾರು ರೈತರಿಗೆ ಕುಳ್ಳೊಂದ್ ರಾಗಿನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ತಳಿ ವಿಶೇಷ ಏನಂತಂದ್ರೆ ಬೇರೆ ಯಾವ ರಾಗಿನೂ ಅಷ್ಟು ಕೆಂಪು ಬರಲ್ಲ, ಬನಿ ಜಾಸ್ತಿ ಇದೆ. ಆಮೇಲೆ 95-96 ಸೇರ್ ರಾಗಿಗೆ ಒಂದು ಕ್ವಿಂಟಲ್ ಬರುತ್ತೆ, ಬೇರೆ ಹೈಬ್ರಿಡ್ ರಾಗಿ 110 ಸೇರಿಗೆ ಒಂದು ಕ್ವಿಂಟಲ್ ಬರುತ್ತೆ, ಕುಳ್ಳನ ರಾಗಿ ಅಂತ. ಬಟ್ ರಾಗಿ ಹೆಸರು ಕುಳ್ಳ, ಆದ್ರೆ ತಳಿ ಮಾತ್ರ 3-3.5 ಎತ್ತರ ಬೆಳೆಯುತ್ತೆ, ಬೀಳಲ್ಲ, ಲಾಡ್ಜಿಂಗ್ ಇಲ್ಲ. ಅದು ಕುಳ್ಳನ ರಾಗಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅಲ್ಪಾವಧಿ ಬೆಳೆ ಅನ್ನೋದನ್ನ ಕುಳ್ಳನ ರಾಗಿ ಅಂತ ಕರೀತಾರೆ ಅಷ್ಟೇ. ಆಲೂಗೆಡ್ಡೆ ಕಟಾವ್ ಆಗೋದು ಆಗಸ್ಟ್ಗೆ, ಕಟಾವ್ ಆದ ನಂತರ 3 ಕಾಲ ತಿಂಗಳಿಗೆ ಬೆಳೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಮ್ಮಲ್ಲಿ ವಿಶೇಷವಾಗಿ ಹಾಸನ ಭಾಗದಲ್ಲಿ ಚಿಕ್ಕಮಗಳೂರಿನ ಕೆಲವು ತಾಲೂಕುಗಳಲ್ಲಿ ಅದನ್ನ ಬೆಳೀತಾ ಇದ್ದಾರೆ, ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹತ್ರ ಇರತಕ್ಕಂಥ ಒಂದು 12 ಭತ್ತಗಳು ಮತ್ತೆ ರಾಗಿನ ನಾವೇನ್ ಮಾಡಿದ್ವಿ, ಮಾರುಕಟ್ಟೆ ಪ್ರಮೋಷನ್ ಮಾಡಿದ್ರೆ ಬೆಳೀತಕ್ಕಂಥ ರೈತರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದಕ್ಕೊಂದು ಒಳ್ಳೆ ಬೆಲೆ ಸಿಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾರಾಟವನ್ನು ಶುರು ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ರಾಜಮುಡಿ ಇರಬಹುದು, ಗಮಸಾಲೆ ಅಂತಕ್ಕಂಥ ಒಂದು ಆರೋಮ್ಯಾಟಿಕ್ ಭತ್ತ, ಆಮೇಲೆ ಕ್ಯಾಸಕ್ಕಿ ಅಂತ ಒಂದು ಕೆಂಪಕ್ಕಿ ಭತ್ತ, ನೆಟ್ಟಿ ಬಿಳ್ಳಕ್ಕಿ ಅಂತಕ್ಕಂಥ ಒಂದು ಭತ್ತ, ಆಮೇಲೆ ರತ್ನ ಚೂಡಿ ಅಂತಕ್ಕಂಥ ಒಂದು ಭತ್ತ, ಆಮೇಲೆ ಬ್ಲಾಕ್ ರೈಸ್, ಈ ತರದಲ್ಲಿ ಅನೇಕ ತಳಿಗಳನ್ನ ನಾವು ಅದರಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನ ಗುರುತಿಸಿ ಅದನ್ನ ಮಾರ್ಕೆಟ್ಗೆ 1 kg 2 kg ಎಲ್ಲ ಪ್ಯಾಕ್ ಮಾಡಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇವಾಗ ನಮಗೆ ಸುಮಾರು 1,000 ಭತ್ತವನ್ನು ಪ್ರೊಕ್ಯೂರ್ಮೆಂಟ್ ಒಂದು ವರ್ಷಕ್ಕೆ ಮಾಡ್ತಾ ಇದೀವಿ, ಸುಮಾರು 600 ಅಕ್ಕಿಯನ್ನ ಒಂದು ವರ್ಷಕ್ಕೆ ಮಾರಾಟ ಮಾಡ್ತಾ ಇದೀವಿ. ರಾಜಮುಡಿ ಅಕ್ಕಿ ಒಂದೇನೆ 1 ತಿಂಗಳಿಗೆ 25-30 ಟನ್ ನಮ್ಗೆ ಈಗ ಹೊರಗಡೆಯಿಂದ ಆರ್ಡರ್ಗಳು ಬರ್ತಾ ಇದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ದೇಸಿ ತಳಿಗಳು ನಂಬ್ಕೊಂಡವ್ರಿಗೆ ಮೋಸ ಆಗಲ್ಲ, ಬೆಲೆ ಜಾಸ್ತಿ, ನೀವು ಬೇರೆ ಭತ್ತಕ್ಕಿಂತ ರೇಟ್ ಜಾಸ್ತಿ, ಬೇರೆ ಅಕ್ಕಿಗಿಂತ ರೇಟ್ ಜಾಸ್ತಿ, ಬೇರೆ ಅಕ್ಕಿಗಿಂತ ಗುಣ ಜಾಸ್ತಿ, ರುಚಿ ಜಾಸ್ತಿ, ಎಲ್ಲದೂ ಇದ್ರಲ್ಲಿ ಜಾಸ್ತಿನೇ ಇದೆ. ಹಾಗಾಗಿ ಈ ತಳಿಯನ್ನ ನಾವು ಉಳಿಸ್ತೀವಿ ಅಂತಂದ್ರೆ, ಬೆಳೆಸ್ತೀವಿ ಅಂತಂದ್ರೆ, ಬಳಸ್ತೀವಿ ಅಂತಂದ್ರೆ, ಮಾರಾಟ ಮಾಡ್ತೀವಿ ಅಂತಂದ್ರೆ, ಇದಕ್ಕೆ ತುಂಬಾ ವಿಪುಲವಾದ ಅವಕಾಶಗಳಿದೆ. ಸಂಘಟಿತವಾಗಿ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಒಬ್ಬ ರೈತ ಬೆಳೆದು ನಾನು ಮಾರ್ಕೆಟ್ ಮಾಡ್ತೀನಿ ಅಂತಂದ್ರೆ ಮಾರ್ಕೆಟ್ ಪ್ರಾಬ್ಲಮ್ ಏನಿರುತ್ತೆ ಅಂತಂದ್ರೆ, ಆ ರೈತ ಅಲ್ಲಿಂದ ಟೌನಿಗೆ ಬಂದು ಅದನ್ನ ಬೇರೆ ಕಸ್ಟಮರ್ ಕಳಿಸ್ಲಿಕ್ಕೆ ಆಗಲ್ಲ. ಎರಡನೇದು, ಒಂದೇ ಸಮನೆ ವರ್ಷ ಪೂರ್ತಿ ಕೊಡ್ಲಿಕ್ಕಾಗಲ್ಲ, ಒಂದೇ ಕ್ವಾಲಿಟಿ ವರ್ಷ ಪೂರ್ತಿ ಕೊಡ್ಲಿಕ್ಕಾಗಲ್ಲ, ಒಂದೇ ಬೆಲೆ ವರ್ಷ ಪೂರ್ತಿ ಕೊಡ್ಲಿಕ್ಕಾಗಲ್ಲ. ಇದೆಲ್ಲ ಮಾರ್ಕೆಟ್ ಕೆಲವು ಸ್ಟ್ಯಾಂಡರ್ಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ರೆ ನೀವು ಸಂಘಟನೆ ಮಾಡ್ಕೊಂಡು, ಸಂಘಟನೆ ಮುಖಾಂತರ ನೂರಾರು ಜನ ರೈತರು ಬೆಳೆದು ಅದನ್ನ ಮಾರುಕಟ್ಟೆ ತರ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ರೈತರಿಗೆ ಒಳ್ಳೆ ಲಾಭ ಆಗುತ್ತೆ. ಆಮೇಲೆ ಒಂದು ಸಾಮಾಜಿಕ ಕಳಕಳಿ, ನಾವು ಆ ದೇಸಿ ತಳಿ ಬಿತ್ತನೆ ಬೀಜವನ್ನು ಸಂರಕ್ಷಣೆ ಮಾಡಿದಂಗಾಗುತ್ತೆ. ಎರಡು ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಹಾಗಾಗಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಂತ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಆಗ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ ಹಾಸನದ ಉದ್ಯಮಿ ಬಿಸಿ ಜಯಪ್ರಸಾದ್ ಅವರ ವಿಚಾರಗಳು ಮೂಡಿಬಂತು. ಈಗ ಕೇಳಿ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಅರಕಲಗೂಡು ವಿ ಮಧುಸೂದನ್ ಅವರ ಮಾತುಗಳನ್ನ. ಎಲ್ರಿಗೂ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಸ್ಯ ತಳಿಗಳ ರಕ್ಷಣೆ ಮತ್ತೆ ರೈತರ ಹಕ್ಕುಗಳ ಕಾಯ್ದೆ ಕುರಿತು ಒಂದು ದಿವಸದ ಕಾರ್ಯಾಗಾರ. ಇದು ನನ್ನ ಪ್ರಕಾರ ಬಹಳ ಉಪಯುಕ್ತವಾದಂತ ಕಾರ್ಯಾಗಾರ. ತುಂಬಾ ರೈತರಿಗೆ ಅನುಕೂಲ ಆಗಂತಹ, ರೈತರಿಗೆ ಇದುವರೆಗೂ ಗೊತ್ತಿಲ್ಲದೆ ಇರೋ ವಿಷಯನ ತಿಳಿಸ್ಕೊಡ ಅಂತ ಒಂದು ಕಾರ್ಯಾಗಾರ. ಅಂತ ಒಂದು ಕಾರ್ಯಾಗಾರವನ್ನ ನಮ್ಮ ಹಾಸನದ ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ರಾಜೇಗೌಡರು ಮತ್ತೆ ಅವರ ತಂಡ ಮಾಡಿದ್ದಾರೆ. ಹಂಗಾಗಿ ಅವರಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಅಭಿನಂದಿಸ್ತೀನಿ. ಯಾಕಿದು ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದೆ ಅಂತ ಅಂದ್ರೆ, ಸಾಮಾನ್ಯವಾಗಿ ನೋಡಿ, ಯಾವ ವಸ್ತು ಕಡಿಮೆ ಇರುತ್ತೋ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಇರುತ್ತೆ, ಯಾವ ವಸ್ತುಗೆ ಬೇಡಿಕೆ ಇರುತ್ತೋ ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ. ಈ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ತಳಿಗಳು ಅಥವಾ ಯಾವುದೋ ಒಂದು ವಿಶೇಷವಾದ ತಳಿಗಳು ಅಂತ ಹೇಳಿದ್ರೆ ಅವು ಹೆಚ್ಚು ಇಲ್ಲ ನಮ್ಮ ಹತ್ರ. ಇವತ್ತು ಮೆಕ್ಕೆಜೋಳ ಬೆಳಿಲಿ, ರಾಗಿ ಬೆಳಿಲಿ, ಭತ್ತ ಬೆಳಿಲಿ, ಅಂಗಡಿಗೆ ಹೋಗೋದು, ಬಿತ್ತನೆ ಬೀಜ ತರೋದು, ಬಿತ್ತನೆ ಮಾಡೋದು, ಇದನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಇಷ್ಟು ದಿವಸ ಇದನ್ನ ಮಾಡಿದ್ವಿ. ಇಷ್ಟು ದಿವಸ ಇದನ್ನ ಮಾಡಿ ಕಷ್ಟಪಟ್ಟು ಬೆಳೆದು ಪೇಟೆಗೋ ಸಿಟಿಗೋ ಪಟ್ಟಣಕ್ಕೋ ಹೊತ್ತು ಹೊತ್ತು ಹೊತ್ತು ರೈತರೆಲ್ಲವ ಹೆಂಗಿದ್ರು ಹಂಗೆ ಅವ್ರೆ, ಆ ಕೊಂಡ್ಕೊಂಡರು ಉದ್ದಾರ ಆಗೋರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾವ್ರೆ. ಈ ನಿಟ್ಟಿನಲ್ಲಿ ಈ ತರದ ವಿಷಯಗಳು ಅಂತ ಅಂದ್ರೆ ಕಡಿಮೆ ಶ್ರಮ ಹಾಕ್ಬಿಟ್ಟು ಹೆಚ್ಚು ಆದಾಯ ತರತಕ್ಕಂತ ಕೆಲಸಗಳು ಯಾವ್ದು ಇದಾವೆ ಅಂತ ಹೇಳಿದ್ರೆ, ಈ ತರಹದ ಕೆಲಸಗಳು ಏನು ನಮ್ಮ ಸ್ಥಳೀಯ ಮತ್ತೆ ವಿಶೇಷ ತಳಿಗಳು ಅಂತಿದವೋ ಇವುಗಳನ್ನ ಸಂರಕ್ಷಣೆ ಮಾಡುವ ಮೂಲಕ ರೈತರು ಒಂದಷ್ಟು ದುಡ್ಡು ಕಾಸನ್ನ ಮಾಡ್ಕೋಬಹುದು, ದುಡ್ಡು ನೋಡಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ತಿರುವನಂತಪುರದಲ್ಲಿ ಒಬ್ಬ ರೈತ, ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ, ನಮ್ಮ ದೇಶದಲ್ಲಿ ಎಷ್ಟು ಬಾಳೆ ತಳಿ ಇದಾವೋ ಅಷ್ಟು ತಳಿಗಳನ್ನು ಕೂಡ ರಕ್ಷಣೆ ಮಾಡ್ತಾವನೆ. ಅವನ್ ಎಷ್ಟು ಸಂರಕ್ಷಣೆ ಮಾಡವನೆ ಅಂದ್ರೆ 650 ತಳಿ ಸಂರಕ್ಷಣೆ ಮಾಡವನೆ. ಎಷ್ಟು ಎಕರೆನಲ್ಲಿ ಮಾಡವನೆ ಅಂತ ಅಂದ್ರೆ ಬರೀ ಅರ್ಧ ಎಕರೆಯಲ್ಲಿ 650 ಬಾಳೆಗಿಡ ಹಾಕೊಂಡವನೆ. ಒಂದೊಂದು ಬೇರೆ ಬೇರೆ ತಳಿಗಳು. ಆ ಅರ್ಧ ಎಕರೆಯಲ್ಲಿ ಎಷ್ಟು ಆದಾಯ ಬರುತ್ತೆ ಅವನಿಗೆ ಅಂತ ಅಂದ್ರೆ, 10 ಎಕರೆ ಬಾಳೆ ಬೆಳೆದ್ರು ನನ್ಗೆ ಅದು ಬತ್ತ ಇರಲಿಲ್ಲ ಸರ್, ಅಷ್ಟು ಆದಾಯ ಬತ್ತದ ನನಗೆ ಅಂತ ಹೇಳಿ ಹೇಳ್ತಾನೆ. ದೇಶದ ಯಾವುದೇ ಮೂಲೆಗೆ ಬಾಳೆ ತಂದಬೇಕು ಅಂತ ಅಂದ್ರೆ ಕಳಿಸ್ತಾನೆ, ಅದೇ ಅವನ ಉದ್ಯೋಗ. ಕೇರಳದಲ್ಲಿ ನಿಮ್ಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ, ಅಲ್ಲಿ ಹೆಚ್ಚು ಭೂಮಿ ಇರೋದಿಲ್ಲ, ನಮ್ಮಂಗೆ ಎಕರೆಗಟ್ಟಲೆ ಇರೋದಿಲ್ಲ. ಸೆಂಟ್ಸ್ ಅಲ್ಲಿ ಹೇಳ್ತಾರ ಅವರು, ಒಂದ್ 15 ಸೆಂಟ್ಸ್ 20 ಸೆಂಟ್ಸ್, ಅವ್ನ್ ಅರ್ಧ ಎಕರೆನೇ ದೊಡ್ಡದು ಅಂತ ಅನಿಸ್ತದೆ ನಾವು ಕೇಳುವಾಗ. ಈ ಸ್ಥಳೀಯ ತಳಿಗಳನ್ನ ರಕ್ಷಣೆ ಮಾಡುವ ಮೂಲಕ ರೈತರು ಎಷ್ಟು ಅನುಕೂಲ ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕಷ್ಟಪಟ್ಟು ಅನೇಕ ತಳಿಗಳನ್ನ ಅನೇಕ ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿರೋ ಅಂತವ್ರು ರೈತರು. ಇವತ್ತು ಆ ತಳಿ ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇರೋ ಅಂತವ್ರು ಕಂಪನಿಗಳವರು. ಕಂಪನಿಗಳವರು 10 ಗ್ರಾಮ್, 20 ಗ್ರಾಮ್, 100 ಗ್ರಾಮ್ ಬೀಜಕ್ಕೆ 1000 ಗಟ್ಟಲೆ ದುಡ್ಡು ಇಟ್ಬಿಟ್ಟು ಮತ್ತದು ಉತ್ಪಾದನೆ ಮಾಡ್ಕೊಡೋರು ರೈತರೇ. ಅದ್ ತಗೊಂಡೋಗೋದು ಹೆಚ್ಚು ದುಡ್ಡಿಗೆ ಅದನ್ನ ಮಾರಾಟವನ್ನ ಮಾಡುವಂತದ್ದು. ಈ ತರಹದ್ದು ತಪ್ಪಿಸಬೇಕು ಅಂತ ಹೇಳಿದ್ರೆ, ಇದುವರೆಗೂ ಮಧುಸೂದನ್ ಅವ್ರು ಹೇಳಿದಂತ ಒಂದು ಕಾಯ್ದೆ ಏನಿದೆಯೋ ಆ ತರ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಮುಂದಿನ ದಿವಸಗಳಲ್ಲಿ ಅನುಕೂಲ ಆಗುತ್ತೆ. ಮೈಸೂರಿನಲ್ಲಿ ರಾಮಕೃಷ್ಣ ಅಂತ ಹೇಳೊಬ್ರು ಇದಾರೆ ಸ್ನೇಹಿತರು ನನಗೆ, ಅವ್ರದ್ದು ಹೆಚ್ಡಿ ಕೋಟೆ ಹತ್ರ ತೋಟ ಇದೆ. ಅವ್ರು ಏನ್ ಮಾಡೋರೆ ಅಂತ ಅಂದ್ರೆ, ಸೀಡ್ಲೆಸ್ ನಿಂಬೆ ಹಣ್ಣು ಆಸ್ಟ್ರೇಲಿಯಾದಲ್ಲಿ ಇತ್ತಂತೆ, ಅದನ್ನ ತರಿಸ್ಕೊಂಡು ಇಲ್ಲಿ ಅಭಿವೃದ್ಧಿ ಮಾಡೋರು. ಅಭಿವೃದ್ಧಿ ಮಾಡಿ ಅದ್ರ ವಿಶೇಷ ಏನು ಅಂತ ಅಂದ್ರೆ, ಬೀಜ ಇರೋದಿಲ್ಲ ಅದರಲ್ಲಿ. ಒಂದೊಂದು ಹಣ್ಣು 3/4 ಕೆಜಿ, 1/4 ಕೆಜಿ, 1/2 ಕೆಜಿಯಷ್ಟು ಬರ್ತದೆ. ಅದ್ರ ವಿಶೇಷ ಏನು ಅಂತ ಅಂದ್ರೆ, ಒಗ್ರಿರೋದಿಲ್ಲ ಅದು. ನೀವು ಕಟ್ ಮಾಡ್ಬಿಟ್ಟು ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಲ್ಲ, ಒಗ್ರಿರುತ್ತೆ, ಚಿತ್ರಾನ್ನಕ್ಕೆ ಮಾಡ್ಕೊಬಿಟ್ರೆ ಒಗ್ಗೊಗ್ರ ಆಯ್ತದೆ. ಇನ್ ಬೀಜ ಸಿಕ್ತು ಅಂತ ಅಂದ್ರೆ ಹುಳಿನೂ ಆಯ್ತದೆ, ಜಾಸ್ತಿ ಜಾಸ್ತಿ ಆಯ್ತು ಅಂತ ಅಂದ್ರೆ ಕಹಿ ಬರುತ್ತೆ, ಅದ್ ಕಹಿನೂ ಬರೋದಿಲ್ಲ, ಒಗರು ಬರೋದಿಲ್ಲ. ಅದನ್ನ ತರಿಸಿ ಡೆವಲಪ್ಮೆಂಟ್ ಮಾಡೋರೆ, ಅದನ್ನ ಈ ಟಿಶ್ಯೂ ಕಲ್ಚರ್ ಮೆಥಡ್ ಅಲ್ಲಿ ಪ್ಲಾಂಟ್ ಪ್ರೊಡಕ್ಷನ್ ಮಾಡ್ತವ್ರೆ. ಕಷ್ಟಪಟ್ಟು ಅಲ್ಲಿಂದ ತರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದಾರೆ ಅವರು. ಅದನ್ನ ಬೇರೆ ಯಾರಾದ್ರೂ ಕದ್ದು ಆ ಟೆಕ್ನಾಲಜಿನ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಗೋದಿಲ್ಲ. ಅಂತ ರೈತರಿಗೆ ವರದಾನವಾಗಿರ್ತಕ್ಕಂಥದ್ದು ಈ ಒಂದು ಕಾಯ್ದೆ. ಈ ಕಾಯ್ದೆಯ ಅನುಕೂಲವನ್ನ ನೀವು ಎಲ್ಲರೂ ಕೂಡ ಮಾಡ್ಕೋಬೇಕು. ನಮ್ಮ ಸಕಲೇಶ್ಪುರದ ಕಾಂತರಾಜ್ ಅವ್ರ ಮನೆ ಸುತ್ತ ಒಂದ್ 20-25 ತರದ್ದು ಸ್ಥಳೀಯ ತಳಿಗಳನ್ನ ರಕ್ಷಣೆ ಮಾಡಿದ್ರು. ಬೀಟ್ರೂಟ್ ಬೀನ್ಸ್ ಅಂತ ಹೇಳಿ ಬೆಳೀತಾರೆ, ತಡ್ನಿಕಾಳು ಬೆಳೀತಾರೆ. ಅವರು ಆ 20x20 ಅಡಿ ಇದೆಯಲ್ಲ, ಅದರಲ್ಲಿ ಸುಮಾರು ಬೀಜ ಉತ್ಪಾದನೆ ಮಾಡ್ತಾರೆ. ಅದರಿಂದ ನನಗೆ ಒಳ್ಳೆ ಲಾಭ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಸುಮಾರು ತಳಿಗಳನ್ನ ನಾವು ಕಳ್ಕೊಳ್ತಾ ಇದೀವಿ. ಆಲೂರ್ ಸಣ್ಣ ಅಂತೇಳಿ ಏನ್ ಹೇಳಿದ್ರು, ಸಣ್ಣಕ್ಕೆ ಆಲೂರ್ಗೆ ಸ್ವಾಗತ ಅಂತ ಹೇಳಿ ಹಾಕೊಂಡಿದ್ದಾರೆ. ಆದ್ರೆ ಸಣ್ಣಕ್ಕಿ ಅನ್ನೋದು ಆಲೂರಿನ ತಳಿ ಇವತ್ತು ಎಲ್ಲೂ ಇಲ್ಲ. ಯಾಕೆ ಉಳಿಸ್ಬೇಕು ಅಂತ ಅಂದ್ರೆ ಅವೆಲ್ಲ ನಮ್ಮ ಹೆಮ್ಮೆ. ನಮ್ದು ರಾಜ್ಮುಡಿ ಅಂತೇಳಿ ನಮ್ಮ ಹಾಸನದರು ಹೇಳ್ತಾರೆ, ಅದರಲ್ಲೂ 3-4 ವೆರೈಟಿ ಇದೆ. ಅದನ್ನ ಜನಪ್ರಿಯ ಮಾಡ ನಿಟ್ಟಿನಲ್ಲಿ, ಅದಕ್ಕೆ ಇನ್ನೂ ಒಂದು ಒಳ್ಳೆ ಸ್ಥಾನಮಾನ ತಂದ್ಕೊಡೋ ನಿಟ್ಟಿನಲ್ಲಿ ರಾಜೇಗೌಡರು ಸತತವಾಗಿ ಪರಿಶ್ರಮ ಹಾಕ್ತಿದ್ದಾರೆ ಕಳೆದ 4-5 ವರ್ಷದಿಂದ. ಹೆಂಗೆ ನಂಜನಗೂಡಿನ ರಸಬಾಳೆಗೆ ಜೆಎ ಟ್ಯಾಗ್ ಅಂತಿದ್ಯೋ, ಆ ತರ ಈ ರಾಜ್ಮುಡಿಗೂ ಕೂಡ ಜೆಎ ಟ್ಯಾಗ್ ಬರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಶ್ರಮ ಹಾಕ್ತಾ ಇದೀವಿ. ನಾನು ಕೂಡ ಕಮಿಟಿನಲ್ಲಿ ಇದ್ದೀನಿ. ಈ ತರದ ತಳಿಗಳನ್ನ ಸಂರಕ್ಷಣೆಯನ್ನ ಮಾಡಬೇಕು. ಆಮೇಲೆ ನೀವೆಲ್ಲ ಹಾಸನದಲ್ಲಿ ಬೆಳೀತಾರೆ, ಮೈಸೂರಿನಲ್ಲಿ ಬೆಳೀತಾರೆ, ಮತ್ತೊಂದ್ ಕಡೆ ಬೆಳೀತಾರೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಹೆಚ್ಚು ಆಸೆ ಪಡ್ಲಿಕ್ಕೆ ಹೋಗ್ಬೇಡಿ. ಸ್ಥಳೀಯವಾಗಿ ನಿಮ್ಮ ಭಾಗದಲ್ಲೇ ಇರುತ್ತೆ, ಅದನ್ನ ಬೆಳೆಸೋದ್ರತ್ತ ಹೆಚ್ಚು ನಾವು ಗಮನವನ್ನ ಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಹಾಸನದಲ್ಲಿ ಬೆಳೆಯೋದನ್ನ ಚಾಮರಾಜನಗರದಲ್ಲಿ ಬೆಳೆಯಕ್ಕಾಗೋದಿಲ್ಲ, ಚಾಮರಾಜನಗರದಲ್ಲಿ ಬೆಳೆಯೋದನ್ನ ಮೂಡಿಗೆರೆನಲ್ಲಿ ಬೆಳೆಯಕ್ಕಾಗೋದಿಲ್ಲ. ನೀವು ಬೀಜ ತಗೊಂಡೋಗಿ ಹಾಕಿದ್ರು ಕೂಡ ಅದು ಬೇರೆ ಬೇರೆ ಬೇರೆ ಬೇರೆ ತರ ಆಗುತ್ತೆ. ಅದೊಂದು ಒರಿಜಿನಾಲಿಟಿ ಅಂತ ಹೇಳಿ ಏನ್ ಕರಿತೀವೋ ಅದು ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಮಣ್ಣು, ಇಲ್ಲಿಯ ಗಾಳಿ, ಇಲ್ಲಿಯ ನೀರು, ಇಲ್ಲಿಯ ವಾತಾವರಣ, ಇದನ್ನ ಬಳಕೆ ಮಾಡ್ಕೊಂಡು ಅದಕ್ಕೆ ಆ ತರದ ಒಂದು ತಳಿ ವಿಶೇಷ ಅಂತ ಹೇಳಿ ಬಂದಿರುತ್ತೆ. ಹಂಗಾಗಿ ತುಂಬಾ ದೂರದಲ್ಲಿರೋದನ್ನ ಪ್ರಯತ್ನ ಮಾಡಿ ಸಣ್ಣದಾಗಿ, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಕೈ ಸುಟ್ಕೊಳ್ಳೋದು ಬೇಡ ಅಂತ ಹೇಳಿ. ಒಂದ್ 20 ವರ್ಷದಿಂದ ಅನೇಕ ಜನ ಬಾಸ್ಮತಿ ಅಕ್ಕಿ ಪ್ರಯತ್ನ ಮಾಡಿದ್ರು. ಬಾಸ್ಮತಿ ಅಕ್ಕಿ ತಂದಿಲ್ ಬೆಳೆದ್ರೆ ಬರುತ್ತೆ, ಬಟ್ ಆ ಸ್ವಾದ ಇರೋದಿಲ್ಲ ಅದರಲ್ಲಿ, ಆ ತರದ್ದು ಒಂದು ದೃಢತೆ ಅದರಲ್ಲಿ ಇರೋದಿಲ್ಲ. ಅದನ್ನ ಇಲ್ಲಿ ಕೊಂಡ್ಕೊಳ್ಳೋದು ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ. ಅದು ಬಾಸ್ಮತಿಯಾಗೆ ಉಳ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಹಿಮಾಲಯದ ತಪ್ಪಲಲ್ಲೇ ಬೆಳಿಬೇಕು. ಅದನ್ನ ಹಿಮಾಲಯದ ತಪ್ಪಲಲ್ಲಿ ಬೆಳೆದ್ರೆ ಮಾತ್ರ ಅದಕ್ಕೆ ಆ ಒಂದು ಸ್ವಾದ ಬರುತ್ತೆ, ಆ ಒಂದು ಗುಣ ಇರುತ್ತೆ, ಬೇರೆ ಭಾಗದಲ್ಲಿ ಬರೋದಿಲ್ಲ. ಹಂಗಾಗಿ ನಿಮ್ಮ ಸ್ಥಳೀಯ ಊರುಗಳಲ್ಲಿ ಸ್ಥಳೀಯವಾಗಿ ಯಾವ ತಳಿ ಇದಾವೋ ಅವನ್ನ ಗುರುತು ಮಾಡಿ ಅದನ್ನ ಅಲ್ಲಿ ಬೆಳೆದು ಅನುಕೂಲವನ್ನ ಮಾಡ್ಕೋಬೇಕು. ಬಹಳ ಒಂದು ಒಳ್ಳೆಯ ಕಾಯ್ದೆಯ ಬಗ್ಗೆ ಇವತ್ತು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮಲ್ಲಿರುವಂತಹ ಸ್ಥಳೀಯ ಬೀಜಗಳನ್ನ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವುಗಳನ್ನ ಅಭಿವೃದ್ಧಿ ಮಾಡುವತ್ತ ಮತ್ತೆ ಆ ಮೂಲಕ ಒಂದಷ್ಟು ದುಡ್ಡನ್ನ ಮಾಡುವತ್ತ ಪ್ರಯತ್ನವನ್ನ ಮಾಡಿ ನನ್ನ ಮಾತುಗಳನ್ನ ಇದುವರೆಗೆ ಆಲಿಸಿದಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಸ್ಥಳೀಯ ತಳಿಗಳನ್ನು ಬಹಳಷ್ಟು ಶ್ರಮ ಪಟ್ಟು ಬೆಳೆಸಿ ಹೆಚ್ಚು ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಎಲ್ಲ ರೈತರು ತಮ್ಮ ಕಾರ್ಯ ದಿಕ್ಸೂಚಿಯನ್ನು ಮಾಡಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿಸಿಕೊಟ್ಟಂತ ಶ್ರೀಯುತ ಮಧುಸೂದನ್ ಸರ್ ಅವರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಹಾಸನ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಸರ್ ಅವರು ನಿಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ರೈತ ಬಾಂಧವರೇ, ಇದು ಈ ಕಾರ್ಯಕ್ರಮ ಪ್ರಮುಖವಾಗಿ ನಮ್ಮ ದೇಶೀಯ ತಳಿಗಳು ಉಳಿಬೇಕು, ನಮ್ಮ ರೈತರು ಯಾವುದೋ ಬಹುರಾಷ್ಟ್ರೀಯ ಕಂಪನಿಗಳಿಗೆ ದಾಸರಾಗಬಾರದು, ಮುಂದೊಂದಿನ ಎಲ್ಲಾ ತಳಿಗಳು ನಾಶವಾಗಿ ನಾವು ಬಿತ್ತನೆ ಬೀಜಕ್ಕೋಸ್ಕರ ಕಂಪನಿಗಳ ಮುಂದೆ ಸಾಲಾಗಿ ನಿಲ್ಲಬಾರದು, ಅವಿಲ್ಲ ಅಂದ್ರೆ ನಾವು ಬದುಕ್ತೀವಿ, ಈ ಒಂದು ಸ್ವಾವಲಂಬನೆ ಬದುಕನ್ನ ನಮ್ಮ ರೈತರಿಗೆ ಕಟ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಏನು ನಮ್ಮ ರೈತ ಬಾಂಧವರು ತಲತಲಾಂತರಗಳಿಂದ ತಳಿಗಳನ್ನ ಉಳಿಸ್ಕೊ ಬಂದವ್ರೆ, ಅದು ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗ್ಬಹುದು, ಒಬ್ಬರ ಹೆಸರಾಗ್ಬಹುದು ಅಥವಾ ಸಮುದಾಯಕ್ಕಾಗಬಹುದು ಅಥವಾ ಒಂದು ಜಿಲ್ಲೆಗಾಗಬಹುದು, ಅದು ನಮ್ಮ ಹೆಸರಲ್ಲೇ ಉಳಿಬೇಕು. ಒಂದು ಅದನ್ನ ಉಪಯೋಗ ಮಾಡೋದಕ್ಕೆ ನಿಮ್ಗೆಲ್ಲ ಹಕ್ಕಿರ್ತದೆ. ಎರಡನೇದಾಗಿ ಬೇರೆ ಯಾರಾದ್ರೂ ಅದನ್ನು ಉಪಯೋಗಿಸಿದ್ರೆ ನಿಮಗೆ ರಾಯಲ್ಟಿ ಕಟ್ಟಬೇಕಾಗ್ತದೆ, ಅವ್ರು ನಿಮ್ನ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಬೇರೆ ಯಾವ ಕಂಪನಿ ಅಥವಾ ಇನ್ನೊಂದು ಯಾವ್ದಾದ್ರು ನಿಮ್ಮ ತಳಿಗಳನ್ನು ಉಪಯೋಗಿಸಿಕೊಂಡು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ರೆ ಅದು ರಾಯಲ್ಟಿ ನಿಮಗೆ ಕಟ್ಟಬೇಕಾಗ್ತದೆ, ಅಥವಾ ನೀವೇ ಅದನ್ನು ಸ್ವಂತ ಉಪಯೋಗಿಸಿದ್ರೆ ನಿಮ್ಗೆ ಯಾರು ಕೇಳಬಾರದು. ಈ ಉದ್ದೇಶದಿಂದನೇ ಈ ಒಂದು ಕಾಯ್ದೆಯನ್ನು ತಂದು ತಳಿಗಳ ಹಕ್ಕುಗಳನ್ನು ನಿಮ್ಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಏನು ತಳಿಗಳಿದಾವೆ, ರೈತರ ಹಕ್ಕುಗಳೇನಿದೆ, ಅದನ್ನ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಮನವರಿಕೆ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೀವಿ. ಮುಂದಿನ ದಿನಗಳಲ್ಲಿ ಆಯಾ ಜಿಲ್ಲೆಯವರು ತಮ್ಮ ತಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಇದೇನಾದ್ರು ರಿಜಿಸ್ಟ್ರೇಷನ್ ಬಗ್ಗೆ ತಾವು ಏನಾದ್ರು ಹೇಳಿದ್ರೆ ಖಂಡಿತವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳು ಶಿವಮೊಗ್ಗ ರೀಜನಲ್ ಸೆಂಟರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಹಾಯವನ್ನ ಮಾಡುತ್ತೆ. ಆದ್ರೆ ತಳಿಯ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಯಾವ ರೀತಿಯ ಕಾಯ್ದೆಗಳಿದ್ವು, ಏನೋ ಭಿನ್ನತೆ ಇರಬೇಕು, ಸಮಾನತೆ ಇರಬೇಕು, ಸ್ಥಿರತೆ ಇರಬೇಕು, ಮಾಡಬೇಕು ಅಂತ ಏನ್ ಹೇಳಿದ್ರಲ್ಲ ಆ ನಾಲ್ಕು ಅಂಶಗಳನ್ನು ತಮ್ಮ ಮನದಲ್ಲಿಟ್ಕೊಂಡು ಆ ನಿಮ್ದು ತಳಿ ಹಾಗೇನಾದ್ರು ಇದ್ರಲ್ಲಿ ಖಂಡಿತವಾಗ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳು ತಮಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾ ಒಂದು ಉದಾಹರಣೆ ಏನ್ ಹೇಳ್ತೀನಿ. ನಮ್ಮ ರೈತ ಬಾಂಧವರು ಕೇರಳದಲ್ಲಿ ಒಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತೇಳಿ ಒಂದು ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಯಾವುದು? ಏಲಕ್ಕಿಯನ್ನ. ಅವರ ಹೆಸರಲ್ಲಿ ಅದರ ರಿಜಿಸ್ಟ್ರೇಷನ್ ಆಗಿದೆ. ಯಾರಾದ್ರೂ ಆ ತಳಿಯನ್ನು ಉಪಯೋಗಿಸಿಕೊಂಡು ನರ್ಸರಿಗಳಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಅಥವಾ ಹೆಚ್ಚು ಮಾಡಿಕೊಂಡು ಮಾರಾಟ ಮಾಡಿದ್ರೆ ಅವರಿಗೆ ರಾಯಲ್ಟಿ ಕೊಡಬೇಕಾಗುತ್ತೆ, ಅಥವಾ ಆ ತಳಿಯನ್ನು ಉಪಯೋಗಿಸಿಕೊಂಡು ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದ್ರೆ ಇವರ ಪರ್ಮಿಷನ್ ತಗಬೇಕಾಗುತ್ತೆ, ಇವರು ರಾಯಲ್ಟಿ ಕೊಡಬೇಕಾಗುತ್ತೆ. ನಮ್ಮ ಮಧುಸೂದನ್ ಸರ್ ಹೇಳಿದಾಗೆ ಅರ್ಧ ಎಕರೆಯಲ್ಲಿ ಏನ್ ತಳಿಗಳು ಸಂರಕ್ಷಣೆ ಮಾಡಿದರೆ ಈಗ ಸಾಕಷ್ಟು ದುಡಿತಾ ಇದಾರೆ. ಆ ಒಂದು ಅವಕಾಶಗಳು ನಿಮಗಿದೆ. ಇನ್ನು ನಮ್ಮ ಜಯಪ್ರಕಾಶ್ ಅವರು ಹೇಳಿದಾಗೆ ಇದು ಒಬ್ಬರು ಇಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಸಂಘಟಿತರಾಗಬೇಕು. ನಿಮ್ಮ ತಳಿ ಉಳಿಸಿಕೊಳ್ಳೋದಕ್ಕೆ ಅದನ್ನು ಬೆಳೆಸೋದಕ್ಕೆ ಸಂಘಟಿತರಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿನೇ ಪಡೆದಕ್ಕೆ ನಿಮ್ಗೆಲ್ಲರೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರ ವಿಚಾರಗಳನ್ನ ಆಲಿಸಿದಿರಿ. ರೈತ ಬಾಂಧವರೇ, ಇದುವರೆಗೆ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಕುರಿತ ಕಾರ್ಯಾಗಾರದ ಆಯ್ದ ಅಂತಿಮ ಭಾಗವನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಬೈ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಹೈನು ಹೊನ್ನು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ಹಾಸನ ಆಕಾಶವಾಣಿ, ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಹೈನು ಹೊನ್ನು ಸರಣಿಯ 4ನೇ ಅವತರಣಿಕೆಯನ್ನ ಪ್ರಾರಂಭಿಸಿದೆ. ಜಾನುವಾರುಗಳ ಸಾಕಾಣಿಕೆ, ಶುದ್ಧ ಹಾಲು ಹಾಗೂ ಮಾಂಸದ ಉತ್ಪಾದನೆ ಮತ್ತು ಸುಧಾರಿತ ಪಶು ಸಾಕಾಣಿಕೆ ಕುರಿತು ವಿಚಾರಗಳನ್ನು ಪ್ರತಿ ಗುರುವಾರ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಪ್ರಸಾರ ಮಾಡಲಿದೆ. ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅಧಿಕಾರಿಗಳು ಮತ್ತು ಪ್ರಗತಿಪರ ಕೃಷಿಕರು ಸಂಗತಿಗಳನ್ನು ಹಂಚಿಕೊಳ್ಳುತ್ತಾರೆ. ಆಲಿಸಿ ಹೈನು ಹೊನ್ನು ಪ್ರತಿ ಗುರುವಾರ ಸಂಜೆ 6:50. ಇದು ಇಂದಿನ ಕೃಷಿರಂಗ. ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಾಕುಪ್ರಾಣಿಗಳ ದಿವಸದ ಮಹತ್ವ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಳುಗರೆ, ಈಗ ಒಂದು ಜನಪದ ಗೀತೆಯನ್ನು ಆಲಿಸೋಣ. ಗೀತೆಯನ್ನ ಹಾಡಿದ್ದಾರೆ ಚಂದ್ರಿಕಾ ಗುರುರಾಜ್ ಹಾಗೂ ಪಿಚ್ಚಳ್ಳಿ ಶ್ರೀನಿವಾಸ್. ಶಿವ ಬಂದ್ರು ಆನಂದನು ವಂದ ನೋಡಲು ಶಿವ ಬಂದ್ರು ಆನಂದನು ವಂದ ನೋಡಲು ಶಿವ ಬಂದ್ರು